ಜಾಗತಿಕ ಮಾರುಕಟ್ಟೆಗೆ ಲಗ್ಗೆ, ಲಂಡನ್ಗೆ ರಫ್ತು. ಹಾಗೂ ರಾಜ್ಯ ಸಚಿವಾಲಯದಿಂದ ಗ್ರಾಮ ಪಂಚಾಯಿತಿಯವರೆಗೆ ಭ್ರಷ್ಟಾಚಾರ, ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು FM 100.6. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದು ಮತ್ಸ್ಯ ತರಂಗ, ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರಸಾರವಾಗ್ತಾ ಇದೆ. ಖಾಸಗಿ ಕುಳದಲ್ಲಿ ಮೀನು ಮರಿ ಪಾಲನೆ ಕುರಿತು ಮೈಸೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ CN ಭವಾನಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಅದಕ್ಕಿಂತ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ, ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 KG ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ. 2 KG ಸಿಲಿಂಡರ್ ಇದೆಯಲ್ಲ. 2 KGನ? ಹೌದು, 2 KG ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ, ಸದ್ಯ 2 KG ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾತ್, ಮೈಸೂರು. ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಖಾಸಗಿ ಕೊಳದಲ್ಲಿ ಮೀನು ಮರಿ ಪಾಲನೆಯನ್ನು ಕುರಿತು ಮೈಸೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ CN ಭವಾನಿ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ. ಭವಾನಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಖಾಸಗಿ ಕೊಳದಲ್ಲಿ ಮೀನು ಮರಿಗಳನ್ನು ಯಾವ ರೀತಿ ಪಾಲನೆ ಮಾಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಶೇಷವಾಗಿ ಮೀನುಗಾರಿಕಾ ಇಲಾಖೆ ಯಾವ ರೀತಿ ಇದಕ್ಕೆ ಸೌಲಭ್ಯವನ್ನು ನೀಡುತ್ತೆ, ಕೊಳಗಳ ನಿರ್ಮಾಣ ಯಾವ ರೀತಿ ಮಾಡ್ಕೋಬೋದು, ಇದರಿಂದಾಗೋ ಅನುಕೂಲಗಳೇನು, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ ಮೇಡಮ್. ಧನ್ಯವಾದಗಳು ಸರ್. ಈ ದಿನ ತಮಗೆ ಖಾಸಗಿ ಕೊಳಗಳಲ್ಲಿ ಮೀನು ಮರಿ ಪಾಲನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಲು ಬಯಸುತ್ತಿದ್ದೇನೆ. ಖಾಸಗಿ ಮೀನು ಕೊಳಗಳಲ್ಲಿ ಮೀನು ಮರಿಗಳನ್ನು ಪಾಲನೆ ಮಾಡಿ ಸದರಿ ಮರಿಗಳನ್ನು ಮೀನು ಕೃಷಿಕರಿಗೆ ಮಾರಾಟ ಮಾಡುವುದು ಒಂದು ಲಾಭದಾಯಕ ಉದ್ಯಮವಾಗಿದೆ. ಮೀನು ಕೃಷಿ ಮಾಡಲು ಸರಿಯಾದ ಮೀನಿನ ತಳಿ, ಮೀನು ಮರಿಯ ಲಭ್ಯತೆ ಅವಶ್ಯಕ. ಇತ್ತೀಚಿನ ದಿನಗಳಲ್ಲಿ ರೈತರು ವಿವಿಧ ಜಲವಿನ್ಯಾಸಗಳಾದ ಹೊಂಡಗಳು, ಚಿಕ್ಕ ಪುಟ್ಟ ಕೆರೆಗಳು, ಗೋಕಟ್ಟೆ, ಕೆರೆ ಹಂಚಿನ ಕೊಳಗಳಲ್ಲೂ ಕೂಡ ಮೀನು ಮರಿ ಪಾಲನೆಯನ್ನು ಯಶಸ್ವಿಯಾಗಿ ಮತ್ತು ಲಾಭದಾಯಕವಾಗಿ ಮಾಡುತ್ತಿದ್ದಾರೆ. ಈ ಮೀನು ಮರಿ ಪಾಲನೆಯನ್ನು ಮಾಡುವಾಗ 2 ಹಂತಗಳಿರುತ್ತದೆ. ಒಂದು ನರ್ಸರಿ ಹಂತ, ಮತ್ತೊಂದು ರೇರಿಂಗ್ ಹಂತ. ಈ 2 ಹಂತಗಳಲ್ಲೂ ಕೂಡ ಕೊಳಗಳ ಅವಶ್ಯಕತೆ ಇರುತ್ತದೆ. ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ ಕೊಳಗಳನ್ನು ನಿರ್ಮಿಸಿ ಮೀನು ಮರಿ ಪಾಲನೆಯನ್ನು ಮಾಡಬಹುದು. ಮೀನು ಮರಿ ಪಾಲನೆಗೆ ಸೂಕ್ತ ನೆಲ ಹಾಗೂ ಜಲದ ಅವಶ್ಯಕತೆ ಇರುತ್ತದೆ. ಮೀನು ಮರಿ ಪಾಲನೆಗಾಗಿ ಸೂಕ್ತ ನೆಲ ಜಲದ ಆಯ್ಕೆಯೇ ತುಂಬ ಮುಖ್ಯ ಪಾತ್ರ ವಹಿಸುವುದರಿಂದ ಯಾವ ಥರದ ಮಣ್ಣಿನ ಗುಣಧರ್ಮಗಳು ಹಾಗೂ ನೀರಿನ ಗುಣಧರ್ಮಗಳು ಇರಬೇಕು ಎಂದು ತಿಳಿದುಕೊಳ್ಳುವುದು ಕೂಡ ತುಂಬ ಮುಖ್ಯವಾಗಿರುತ್ತದೆ. ಸಾಮಾನ್ಯವಾಗಿ ಭತ್ತದ ಗದ್ದೆಗಳು, ನೀರಾವರಿ ಕಾಲುವೆಯ ಅಕ್ಕಪಕ್ಕದ ಜಮೀನು, ತಗ್ಗು ಪ್ರದೇಶದ ಜೇಡಿ ಮಣ್ಣು, ಮೆಕ್ಕಲು ಮಿಶ್ರಿತ ಮಣ್ಣು ತುಂಬ ಸೂಕ್ತವಾಗಿರುತ್ತದೆ. ನಾವು ಯೂಶ್ವಲಿ ಗದ್ದೆ ಮಣ್ಣನ್ನು ನೋಡುವಾಗ ಜೇಡಿ ಮಿಶ್ರಿತ ಮಣ್ಣಿರುತ್ತೆ, ಅದರಲ್ಲಿ ನಾವು ಆ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಮುಷ್ಟಿ ಹಿಡಿದು ನೋಡಿದರೆ ಅದು ಬಿಗಿಯಾಗಿ ನಿಲ್ಲುತ್ತೆ, ಯಾವುದೇ ರೀತಿಯ ಮಣ್ಣು ನೀರು ಜಿನುಗಿ ಹೋಗದಂತೆ ತಡೆಯುತ್ತದೆ. ಇದರ ಅರ್ಥ ಅಂತಹ ಮಣ್ಣಿನಲ್ಲಿ ನೀರು ನಿಲ್ಲುತ್ತದೆ ಎಂದು, ನೀರು ಶೇಖರಣೆಯಾಗುತ್ತದೆ ಎಂದು. ಅಂತಹ ಮಣ್ಣು ಕೊಳ ನಿರ್ಮಾಣಕ್ಕೆ ಸೂಕ್ತವಾಗಿರುತ್ತದೆ. ಸಾಮಾನ್ಯವಾಗಿ ಕೊಳವನ್ನು ಯಾವುದೇ ಆಕಾರದಲ್ಲೂ ಕೂಡ ಮಾಡಬಹುದು, ಆದರೆ ಚೌಕಾಕಾರ ಹಾಗೂ ಆಯತಾಕಾರದಲ್ಲಿದ್ದರೆ ಸೂಕ್ತವಾಗಿರುತ್ತದೆ. ಸ್ಥಳದ ಲಭ್ಯತೆಗೆ ಅನುಸಾರವಾಗಿ 4-5 feet ಆಳ, 4-5 feet ಡೆಪ್ತ್ ನೀರು ನಿಲ್ಲಿಸಬೇಕಾಗತ್ತೆ. ತುಂಬ ಡೆಪ್ತ್ ಕೂಡ ಇರುವುದು ಸೂಕ್ತ ಅಲ್ಲ, ಹಾಗೆಯೇ ಆಳ ಕಡಿಮೆ ಇರುವುದು ಕೂಡ ಸೂಕ್ತ ಅಲ್ಲ. 4-5 feet ಆಳ ನೀರು ನಿಲ್ಲುವಂತೆ ಕೊಳವನ್ನು ನಿರ್ಮಿಸಬೇಕು. ಹೆಚ್ಚುವರಿಯಾಗಿ ಬೋರ್ವೆಲ್ ನೀರಿನ ಸಂಪರ್ಕ ಕೂಡ ಇರುವುದು ಉತ್ತಮ. ಕೊಳಕ್ಕೆ ನೀರು ಹೊಳಹೋಗುವ ಹಾಗೂ ಹೊರಬರುವ ಇನ್ಲೆಟ್ ಹಾಗೂ ಔಟ್ಲೆಟ್ ಪೈಪನ್ನು ಮೆಷಿಂಗ್ ಅಥವಾ ಜಾಲರಿ ಹಾಕಿ ಮಾಡಿಕೊಳ್ಳುವುದು ತುಂಬ ಒಂದು ಮುಖ್ಯವಾದ ಘಟ್ಟವಾಗಿರುತ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಮಣ್ಣಿನ ಹಾಗೂ ನೀರಿನ ಗುಣಧರ್ಮಗಳನ್ನು ಪರೀಕ್ಷೆ ಮಾಡಿಕೊಳ್ಳುವುದು ರೈತರು ತುಂಬ ಮುಖ್ಯವಾಗಿ ನೋಡಿಕೊಳ್ಬೇಕು. ತಮ್ಮ ಜಮೀನಿನಲ್ಲಿ ಈಗಾಗಲೇ ತಾವು ಇತರೆ ಕೃಷಿಗಳನ್ನು ಮಾಡ್ತಾ ಇರೋದ್ರಿಂದ ಎಲ್ಲಿ ಮಣ್ಣು ಹಾಗೂ ನೀರಿನ ಗುಣಧರ್ಮಗಳ ಪರೀಕ್ಷೆಯನ್ನು ಮಾಡುತ್ತಾರೆ ಅಂತೂ ಈಗಾಗಲೇ ತಮಗೆ ಒಂದು ಐಡಿಯಾ ಇರುತ್ತೆ. ಯೂಶ್ವಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ಒಂದು ಲ್ಯಾಬೊರೇಟರಿಗಳಿರುತ್ತೆ, ಅಲ್ಲೂ ಕೂಡ ತಮ್ಮ ಮಣ್ಣು ಹಾಗೂ ನೀರನ್ನು ಪರೀಕ್ಷೆಗೆ ಒಳಪಡಿಸಬಹುದು. ಅಲ್ಲದೆ ನಮ್ಮ ವಿಸಿ ಫಾರಮ್, ಬೆಂಗಳೂರಿನ ಹೆಸರುಘಟ್ಟ ಮೀನುಗಾರಿಕಾ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಈ ಮಣ್ಣು ನೀರಿನ ಪರೀಕ್ಷೆಯನ್ನು ಮಾಡಬಹುದು. ಮಣ್ಣು ಹಾಗೂ ನೀರು ಎರಡಕ್ಕೂ, ಸಾಯಿಲ್ ಆ್ಯಂಡ್ ವಾಟರ್ ಟೆಸ್ಟಿಂಗ್ ನೀವು ಮಾಡಿಸುವಾಗ ಒಂದು ಸ್ಯಾಂಪಲನ್ನು ತಗೊಂಡೋಗ ಈ ಅಂಶಗಳನ್ನು ತಾವು ಪರೀಕ್ಷೆಗೆ ಒಳಪಡಿಸುವುದು ಉತ್ತಮ. pH, ಮಣ್ಣಿನ ಜೇಡಿನ ಅಂಶ ಎಷ್ಟಿರಬೇಕು, ನೀರಿನ ಗಡುಸುತನ, ಕ್ಷಾರತೆ ಹಾಗೂ ಉಷ್ಣಾಂಶ ಇತ್ಯಾದಿ ಮಾಹಿತಿಗಳನ್ನು ತಾವು ಪಡ್ಕೊಳ್ಳುವುದು ತುಂಬ ಉತ್ತಮ. ಯೂಶ್ವಲಿ ರಸಸಾರ pH ಅಂದರೆ ನ್ಯೂಟ್ರಲ್ pH ಇರುವುದು 6-8.5 ಒಳಗಡೆ ಇರಬೇಕು. ಮಣ್ಣಿನ ಜೇಡಿನ ಅಂಶ 20-30%. ನಾನು ಈಗಾಗಲೇ ತಮಗೆ ಹೇಳ್ದಂಗೆ ಮಣ್ಣು ಜೇಡಿನ ಅಂಶ ಇರುವ ಮಣ್ಣಾಗಿದ್ದರೆ ನೀರು ಸಮರ್ಪಕವಾಗಿ ಕೊಳದಲ್ಲಿ ನಿಲ್ಲುತ್ತದೆ. ಹಾಗಾಗಿ 20-30% ಮಣ್ಣಿನಲ್ಲಿ ಜೇಡಿನ ಅಂಶ ಇರುವುದು ಉತ್ತಮ. ಕ್ಷಾರತೆ 80-150 PPM-ನಷ್ಟಾದರೂ ಇರಲೇಬೇಕು. ನೀರಿನಲ್ಲಿ ಕೂಡ pH, ನ್ಯೂಟ್ರಲ್ pH ನಾವು ಮೇಂಟೈನ್ ಮಾಡಬೇಕು. 6-8 ಒಳಗಡೆ pH ಇರಲೇಬೇಕಾಗುತ್ತೆ. ಮತ್ತು ನೀರಿನ ಉಷ್ಣಾಂಶ ಮೀನುಮರಿ ಬೆಳವಣಿಗೆಗೆ ತುಂಬ ಪ್ರಮುಖ ಘಟ್ಟವಾಗಿರುತ್ತೆ. 18-34 degrees centigrade ನೀರಿನ ಉಷ್ಣಾಂಶ ಇರಬೇಕು. ಇದಲ್ಲದೆ ತಮಗೆ ಈಗಾಗಲೇ ತಿಳಿದಿರುವಂಗೆ ಮೀನು ಕರಗಿದ ಆಮ್ಲಜನಕವನ್ನು ಉಸಿರಾಡುತ್ತೆ, ಡಿಸಾಲ್ಡ್ ಆಕ್ಸಿಜನ್ ಅಂತ ನಾವೇನು ಕರಿತೀವಿ. ಇದು ನೀರಿನಲ್ಲಿ ಕರಗಿರುವ ಆಮ್ಲಜನಕ. ಈ ಕರಗಿರೋ ಆಮ್ಲಜನಕ ಅಂದಾಜು 8-12 PPM-ನಷ್ಟಾದರೂ ಇರಲೇಬೇಕು ನೀರಿನಲ್ಲಿ. ಮತ್ತು ಕ್ಷಾರತೆ 100-160 PPM ಇರಬೇಕು. ನಾವು ಬೋರ್ ನೀರನ್ನು ಕೂಡ ಬಳಸುವುದರಿಂದ ನೀರಿನಲ್ಲಿ ಗಡುಸುತನ ಇರುವುದು ಕಾಮಾನ್ಯವಾಗಿ ನಾವು ನೋಡ್ತಾ ಇರ್ತೇವೆ. ಸೊ ಹಂಗಾಗಿ ನೀರಿನ ಗಡುಸುತನ ಏನಿರುತ್ತೆ ಅದು 40-200 PPM-ನಷ್ಟಾದರೂ ಇರಬೇಕು. ಇವು ಸಾಮಾನ್ಯವಾಗಿ ನೀವು ಒಂದು ಸೈಟ್ ಸೆಲೆಕ್ಷನ್ ಪ್ರಾಸೆಸ್ ಏನು ಮಾಡ್ತೀರಾ ಕೊಳ ಮಾಡುವಾಗ ಇದು ತುಂಬ ಮುಖ್ಯವಾಗುತ್ತೆ. ಯಾಕೆಂದರೆ ಎಲ್ಲೋ ನೀವು ಮಾಡಿಬಿಟ್ಟು ನಿಮಗೆ ಮಾರ್ಕೆಟಿಂಗ್ ಅವೈಲೇಬಿಲಿಟಿಗೆ ನೀಟಾಗಿ ರಸ್ತೆ ಸಂಪರ್ಕ ಇರೋದಿಲ್ಲ, ರೈತರು ಬರುವಾಗ ಮೀನು ಮರಿಗಳನ್ನು ಕೊಳ್ಳಿಕ್ಕೆ ಬರುವಾಗ ಅವರ ಗಾಡಿ ಆಟೋ ವ್ಯಾನ್ ಏನು ಬರುತ್ತೆ ಅದಕ್ಕೆ ಸಂಪರ್ಕ ಇರುವುದಿಲ್ಲ, ನಿಮ್ಮ ಇತರ ಸಾಮಗ್ರಿಗಳನ್ನು ಪೂರೈಸಲಿಕ್ಕೆ ನಿಮಗೆ ಆಗೋದಿಲ್ಲ. ಸೊ ಸೈಟ್ ಸೆಲೆಕ್ಷನ್ ಮತ್ತು ಮಣ್ಣು ಮತ್ತು ನೀರಿನ ಸೆಲೆಕ್ಷನ್ ತುಂಬ ಒಂದು ಪ್ರಾಥಮಿಕ ಹಂತದಲ್ಲಿ ತುಂಬ ಪ್ರಮುಖ ಘಟ್ಟವಾಗಿರುತ್ತದೆ ಸರ್. ಇದಲ್ಲದೆ ಮೀನುಮರಿ ಪಾಲನೆಯಲ್ಲಿ ಒಂದು 4-5 ಇಂಪಾರ್ಟೆಂಟ್ ಬೇಸಿಕ್ ಸ್ಟೆಪ್ಸನ್ನು ನಾವು ಹೇಳ್ತೀವಿ. ಪ್ರಮುಖವಾಗಿ ನೀವು ಕೊಳ ಮಾಡಿ ಎಲ್ಲ ಆದಮೇಲೆ ಮುಂದೇನು, ಮುಂದೆ ಆ ಕೊಳದ ತಯಾರಿಯನ್ನು ಮಾಡಬೇಕು. ಪಾಂಡ್ ಪ್ರಿಪ್ರೇಷನ್ ಈಸ್ ದ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಸೀಡ್ ರೇರಿಂಗ್. ಸೊ ಈ ಕೊಳದ ತಯಾರಿಯನ್ನು ಮಾಡುವಾಗ ಈಗ ಹಳೆ ಕೊಳ ಆಗಿರ್ಬೋದು ಅಥವಾ ಹೊಸ ಕೊಳನೂ ಆಗಿರ್ಬೋದು, ರೈತರು ತಮ್ಮ ಹೊಂಡಗಳಲ್ಲಿ ಈಗಾಗಲೇ ಕೊಳವನ್ನು ಮಾಡಿಕೊಂಡು ಅದು ಕೆಲವು ಸಲ ಮೇಂಟೈನ್ ಮಾಡದೆ ಬಿಟ್ಟಿದ್ದರೆ ಅಂಥ ಕೊಳನೂ ಕೂಡ ತಾವು ಬಳಸ್ಬೋದು. ಕೆಲವು ನೀರು ಜಿನುಗುವಂಥ ಪ್ರದೇಶವಾಗಿದ್ದರೆ ಕಂಪ್ಲೀಟ್ ಸನ್ ಡ್ರೈಯಿಂಗ್ ಆಫ್ ದ ಪಾಂಡ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಆಲ್ ದ ಪಾಂಡ್ ಪ್ರಿಪ್ರೇಷನ್ಸ್. ನೀವು ಏನೇ ಮಾಡ್ತೀರಾ ಅದನ್ನು ಕಂಪ್ಲೀಟಾಗಿ ಸನ್ ಡ್ರೈ ಮಾಡಿ ಉಳುಮೆ ಮಾಡಿ ಒಂದು ವಾರ ಉಳುಮೆ ಮಾಡಿ ಕಂಪ್ಲೀಟಾಗಿ ಸನ್ ಡ್ರೈಯಿಂಗ್ ಮಾಡೋಕ್ಕೆ ಬಿಡಬೇಕು. ಹೊಸ ಕೊಳ ಆಗಿದ್ರೂ ಕೂಡ ಸನ್ ಡ್ರೈಯಿಂಗ್ ಮಾಡಬೇಕು. ಕೊಳದಲ್ಲಿ ಪೂರ್ತಿಯನ್ನು ಖಾಲಿ ಮಾಡಿ ಮಣ್ಣು ಬಿರುಕು ಬಿಡುವ ಹಾಗೆ ಒಣಗಿಸ್ಬೇಕು. ಸೊ ತಳವನ್ನು ಉಳುಮೆ ಮಾಡಿ ಒಂದು 8-10 days ಒಣಗಿಸಿದಾಗ ನಮಗೆ ಪ್ರಿಡೇಟ್ರಿ ಫಿಶಸ್, ಭಕ್ಷಕ ಮೀನುಗಳು ಅಂತ ನಾವೇನು ಹೇಳ್ತೀವಿ, ಹಾಗೆ ಕಳೆ ಮೀನುಗಳು ವೀಡ್ ಫಿಶಸ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಅಕ್ವಾಟಿಕ್ ಪ್ಲಾಂಟ್ಸ್ ಕಳೆಗಳು ಕೊಳಗದ ಒಳಗೆ ಕಳೆಗಳು ಬೆಳೆದಿರುತ್ತೆ, ಇವೆಲ್ಲ ಕಂಪ್ಲೀಟ್ ಆಗಿ ಇರಾಡಿಕೇಟ್ ಆಗುತ್ತೆ. ಇವುಗಳು ಇದ್ರೆ ನಾವು ಮೀನು ಮರಿ ಪಾಲನೆಗೆ ತೊಡಕಾಗುತ್ತದೆ. ನಮ್ಮ ಸಣ್ಣ ಮೀನು ಮರಿಗಳನ್ನ ಇವು ಭಕ್ಷಕ ಮಾಡುತ್ತೆ, ಮತ್ತೆ ವೀಡ್ ಫಿಶಸ್ ಕೂಡ ನಮ್ಮ ಆಕ್ಸಿಜನ್ ಆಗಿರ್ಬೋದು, ಫೀಡ್ಗಾಗಿರ್ಬೋದು, ನಮ್ಮ ಮರಿಗಳೊಡನೆ ಕಾಂಪೀಟ್ ಮಾಡುವುದರಿಂದ ಇವುಗಳ ನಿರ್ಮೂಲನೆ ಅತ್ಯಗತ್ಯವಾದ ಘಟ. ಸೊ ಇದಕ್ಕಾಗಿ ನಾವು ಯೂಶ್ವಲಿ ಅಕ್ವಾಟಿಕ್ ಇನ್ಸೆಕ್ಟ್ಸ್ ಕೂಡ ಕಂಡುಬರುತ್ತೆ. ಇಂಥ ಅಕ್ವಾಟಿಕ್ ಇನ್ಸೆಕ್ಟ್ಸ್ ಅನ್ನ ನೀರು ತುಂಬಿದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಡೀಸೆಲ್ ಸಿಂಪಡಣೆ ಮಾಡೋದ್ರಿಂದ ಅಥವಾ ಸೋಪ್ ಆಯಿಲ್ ಮಿಕ್ಸ್ಚರ್ ಬಳಸೋದ್ರಿಂದ ಕೂಡ ಅದು ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಮೇಲಿನ ಲೇಯರಲ್ಲಿ, ಹಂಗಾಗಿ ಅದು ಇರಾಡಿಕೇಟ್ ಆಗುತ್ತೆ. ಇದೆಲ್ಲ ಮುಗಿದ ನಂತರ ನೀವು ಒಂದು ವೇಳೆ ಕಂಪ್ಲೀಟ್ ಆಗಿ ಡ್ರೈ ಮಾಡಿ ಇರಾಡಿಕೇಟ್ ಆಗಲಿಲ್ಲ ಅಂದರೆ ಮೊಹುವಾ ಆಯಿಲ್ ಕೇಕ್ ಅನ್ನು ಬಳಸಿ ವೀಡ್ ಫಿಶಸ್ ಅನ್ನು ಇರಾಡಿಕೇಟ್ ಮಾಡಬಹುದು. ಮೊಹುವಾ ಅನ್ನೋದು ಒಂದು ಮರ, ಇದರ ಆಯಿಲ್ ಕೇಕನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಇದನ್ನು ಕೊಳದಲ್ಲಿ ಕಂಪ್ಲೀಟ್ ಆಗಿ ಸಿಂಪಡಣೆ ಮಾಡುವುದರಿಂದ ಕೂಡ ವೀಡ್ ಫಿಶಸ್ ಅನ್ನು ಇರಾಡಿಕೇಟ್ ಮಾಡಬಹುದು. ಹೌದು ಸರ್, ಮಹುವಾ ಅಂದರೆ ಅದೊಂದು ಮರದ ಒಂದು ಇದು. ಆ ಮಹುವಾ ಆಯಿಲ್ ಕೇಕನ್ನು ಬಳಸ್ಕೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಕೊಳಕ್ಕೆ ಸಿಂಪಡಣೆ ಮಾಡಿದಾಗ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎನ್ ಆರ್ಗ್ಯಾನಿಕ್ ಟಾಕ್ಸಿಕ್ ಅದು. ಆವಾಗ ಕಳೆ ಮೀನುಗಳೆಲ್ಲ ಅದರಲ್ಲಿ ಆ ಕೈಯಲ್ಲಿ ಅದು ನಿರ್ಮೂಲನೆ ಆಗುತ್ತೆ. ಸೊ ಈ ಪಾಯಿಂಟನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಮೀನು ಮರಿ ಪಾಲನೆಯ ಕೊಳದಲ್ಲಿ ಮುಂದಿನ ಹಂತಗಳು ಸುಸೂತ್ರವಾಗಿ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ನಾವು ಲೈಮಿಂಗ್ ಅನ್ನು ಮಾಡ್ತೀವಿ. ಆವಾಗಲೇ ಹೇಳಿದೆ ಮಣ್ಣು ಮತ್ತು ನೀರಿನಲ್ಲಿ ರಸಸಾರ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾವು ಸುಣ್ಣವನ್ನು ಸಿಂಪಡಣೆ ಮಾಡುವುದು ರಸಸಾರವನ್ನು ಬ್ಯಾಲೆನ್ಸ್ ಮಾಡುತ್ತೆ, ಮಣ್ಣಿನ ರಸಸಾರ ಆಗಿರ್ಬೋದು ನೀರಿನ ರಸಸಾರ ಆಗಿರ್ಬೋದು. ಅಲ್ಲದೆ ಮುಂದಿನ ಹಂತದಲ್ಲಿ ನಮ್ಮ ಕೊಳದಲ್ಲಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೂ ಕೂಡ ಈ ಲೈಮಿಂಗ್ ಸುಣ್ಣವನ್ನು ಏನು ಬೆರೆಸ್ತೀರಾ ಇದರಿಂದ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಸುಣ್ಣದ ಜೊತೆಗೆ ನಾವು ಕೊಳದ ತಯಾರಿಯಲ್ಲಿ ಗೊಬ್ಬರೀಕರಣ ನಂತರದ ಪ್ರಮುಖವಾದ ಘಟ್ಟ, ಫರ್ಟಿಲೈಸೇಷನ್ ಆಫ್ ದ ಪಾಂಡ್. ಈ ಫರ್ಟಿಲೈಸೇಷನ್ ಆಫ್ ಪಾಂಡ್ ಮಾಡುವಾಗ ನೀವು ಹಸಿ ಸಗಣಿಯನ್ನು ಬಳಸುವುದು, ಒಣಗಿದ ಸಗಣಿಯನ್ನು ಎಲ್ಲಿಂದಲೋ ತಂದ ತಿಪ್ಪೆಗುಡ್ಡಿಯಿಂದ ಎತ್ಕೊಂಡ್ಬಂದು ಆ ಥರ ಮಾಡುವುದು ಸೂಕ್ತ ಅಲ್ಲ. ಹಸಿಯಾಗಿ ಫ್ರೆಶ್ ಆಗಿರುವ ಸಗಣಿಯನ್ನು ಬಳಸತಕ್ಕದ್ದು, ಇದರಿಂದ ಕೊಳದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ನೀವು 1 ಎಕರೆ ಕೊಳದಕ್ಕೆ ಕನಿಷ್ಠ 800-1,000 kgಯಷ್ಟು ಹಸಿ ಸಗಣಿಯನ್ನು ಬಳಸುವುದು. ಹಸಿ ಸಗಣಿಯನ್ನು ಬಗ್ಗಡವಾಗಿಯಾದರೂ ನೀವು ಕೊಡ್ಬೋದು ಅಥವಾ ನೀರಿನಲ್ಲಿ ಸಿಂಪಡಣೆ ಮಾಡಿ ಫುಲ್ ಪಾಂಡಿಗೆ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗುವಂಗೆ ಈ ಮಿಶ್ರಣವನ್ನು ಹಾಕಬೇಕು. ಲೈಮಿಂಗ್ ಮತ್ತು ಗೊಬ್ಬರವನ್ನು ಜೊತೆ ಜೊತೆಯಾಗಿ ಹಾಕಿ ಪಾಂಡನ್ನು ರೇಕಿಂಗ್ ಮಾಡಿದಾಗ ನಮ್ಮ ಸೂಕ್ಷ್ಮಾಣು ಜೀವಿಗಳ ಉತ್ಪತ್ತಿಗೆ ಇದು ಸಹಾಯ ಆಗುತ್ತೆ. ಆಮೇಲೆ 1-2 ಅಡಿಯಷ್ಟು ನೀರನ್ನು ಏರಿಸ್ತಾ ಬರಬೇಕು. ಇದರೊಂದಿಗೆ 8-10 kgಯಷ್ಟು ಯೂರಿಯಾ ಹಾಗೂ ಸೂಪರ್ ಫಾಸ್ಫೇಟ್ ದ್ರಾವಣವನ್ನು ಕೂಡ ನಾವು ಮಿಶ್ರಣ ಮಾಡಿ ಹಾಕಿದರೆ ಸೂಕ್ಷ್ಮಾಣು ಜೀವಿಗಳ ಉತ್ಪಾದನೆಗೆ ತುಂಬ ಅನುಕೂಲಕರವಾಗಿರುತ್ತದೆ. ನೀರನ್ನು ತದನಂತರ 3-4 ದಿನಗಳ ನಂತರದಲ್ಲಿ ಏರಿಸ್ತಾ ಬಂದು ಕನಿಷ್ಠ 4-5 ಅಡಿ ಆಗೋವರೆಗೂ ನಾವು ನೀರನ್ನು ಕೊಳದಲ್ಲಿ ತುಂಬುವುದು ಕೊಳದ ಒಂದು ಪ್ರಿಪರೇಷನ್ಗೆ ಇಂಪಾರ್ಟೆಂಟ್ ಸ್ಟೆಪ್. ಇದಾದ ನಂತರ 7-8 ದಿನಗಳಲ್ಲಿ ನಮ್ಮ ಕೊಳ ಮೀನು ಮರಿ ಬಿತ್ತನೆಗೆ ಸೂಕ್ತವಾಗಿರುತ್ತದೆ. 7-8 ಡೇಸಲ್ಲಿ ನೀರಿನ ಬಣ್ಣ ತೆಳು ಹಸಿರು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತೆ. ನಾವೇನು ಹೇಳ್ತೀವಿ, ಕಾಫಿ ಡಿಕಾಕ್ಷನ್ ಕಲರ್ ಅಂತ ಹೇಳ್ತೀವಿ. ಮನೆಯಲ್ಲಿ ಕಾಫಿ ಮಾಡುವಾಗ ನಮಗೆ ನೋಡಿರ್ತೀವಿ ಕಾಫಿ ಕಲರ್ ಡಿಕಾಕ್ಷನ್ನು ಒಂಥರ ಬ್ರೌನಿಶ್ ಇರುತ್ತೆ, ಆ ಕಲರಲ್ಲಿ ಪಾಂಡ್ ವಾಟರ್ ಬರಬೇಕು. ಡಾರ್ಕ್ ಗ್ರೀನ್ ಬಂದರೆ ಇದು ಸೂಕ್ತ ಅಲ್ಲ, ಇದರಲ್ಲಿ ಆಲ್ಗಲ್ ಬ್ಲೂಮ್ಸ್ ಜಾಸ್ತಿ ಇರುತ್ತೆ. ಸೊ ಕಾಫಿ ಡಿಕಾಕ್ಷನ್ ಕಲರ್ಗೆ ಬಂದಾಗ ಸೂಕ್ಷ್ಮಾಣು ಜೀವಿಗಳು ಕರೆಕ್ಟ್ ಪ್ರಮಾಣದಲ್ಲಿ ಹಾಗೂ ಸೈಜಲ್ಲಿ ನಮ್ಮ ಮೀನು ಮರಿಗೆ ಲಭ್ಯವಿರುತ್ತೆ. ಈ ಹಂತದಲ್ಲಿ ನಾವು ಸೀಡ್ ಸ್ಟಾಕಿಂಗನ್ನು ಮಾಡಬಹುದು. ಇದರ ನಂತರ ನಾವು ಮುಖ್ಯವಾದ ಘಟ್ಟ ಸೀಡ್ ಸ್ಟಾಕಿಂಗ್ ಅಥವಾ ಮೀನು ಮರಿಗಳ ದಾಸ್ತಾನು. ನಾವು ಮೀನು ಮರಿಗಳ ದಾಸ್ತಾನು ಮಾಡೋಕ್ಕಿಂತ ಮೊದಲು ಯಾವ ತಳಿಯ ಮೀನು ಮರಿಗಳನ್ನು ದಾಸ್ತಾನು ಮಾಡಬೇಕು ಎಂದು ರೈತರು ಮೊದಲು ತಿಳಿದುಕೊಂಡು ಮನವರಿಕೆ ಮಾಡ್ಕೋಬೇಕು. ಇದನ್ನು ನೀವು ಮಾರುಕಟ್ಟೆಯ ಬೇಡಿಕೆಯ ಅನುಸಾರ ಅಲ್ಲಿ ರೈತರು ಮೀನು ಕೃಷಿಕರು ಯಾವ ಬೆಳೆಯನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಮೊದಲು ನೀವು ಅನಲೈಸ್ ಮಾಡ್ಕೋಬೇಕು. ಯಾವುದೋ ತಳಿಯನ್ನು ತಂದು ನೀವು ಮೀನು ಮರಿ ಪಾಲನೆ ಮಾಡಿ ನಾನು ಕೊನೆಗೆ ಇದು ಮಾರಾಟ ಆಗ್ತಾ ಇಲ್ಲ ಅಂದರೆ ರೈತರಿಗೆ ಲಾಸ್ ಆಗುವ ಪ್ರಸಂಗಗಳಿರುತ್ತೆ. ಸೊ ಲೋಕಲಿ ನಿಮಗೆ ಯಾವ ಫಿಶ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ ಅಂತಹ ಮೀನು ಮರಿಗಳನ್ನು ತಂದು ನೀವು ದಾಸ್ತಾನು ಮಾಡುವುದು ಉತ್ತಮ. ಮೀನು ಮರಿ ಪಾಲನೆ ಅಳವಡಿಸೋಕ್ಕಿಂತ ಮೊದಲು ಕೆಲವು ತಾಂತ್ರಿಕ ಮಾಹಿತಿಯನ್ನು ಕೂಡ ಮೀನು ಕೃಷಿಕರು ತಿಳಿದುಕೊಳ್ಬೇಕು. ಮೀನು ಮೊಟ್ಟೆ ಇಡುವಂತಹ ಪ್ರಾಣಿ. ಆ ಮೊಟ್ಟೆ ಒಡೆದು 1-5 ದಿನಗಳವರೆಗೆ ಮೀನಿನ ಮೊಟ್ಟೆಯಲ್ಲಿ ಒಂದು ಎಗ್ ಯೋಕ್ ಸ್ಯಾಕ್ ಅನ್ನೋದನ್ನು ಕ್ಯಾರಿ ಮಾಡಿರುತ್ತೆ. ಅದರಿಂದ ನ್ಯೂಟ್ರಿಷನ್ನ ಅದು ಬಳಸ್ಕೊಳ್ಳುತ್ತೆ, ಯಾವುದೇ ಹೊರಗಿನ ಆಹಾರವನ್ನು ಅದು ಆಚ್ಲಿಂಗ್ಸ್ ಸೇವಿಸುವುದಿಲ್ಲ. ನಂತರದ ಐದನೆಯ ದಿನದ ನಂತರ ಇದು ಎಕ್ಸಾಕ್ಟ್ ಅಬ್ಸಾರ್ಬ್ ಆಗಿ ಹೊರಗಿನ ಆಹಾರವನ್ನು ಸೇವನೆ ಮಾಡುತ್ತೆ. ಅಂಥ ಮರಿಯನ್ನು ನಾವು ಸ್ಪಾನ್ ಎಂದು ಕರೆಯುತ್ತೇವೆ. ಸೊ ಐದು ದಿನಗಳ ಮರಿಯನ್ನು ಸ್ಪಾನ್ ಎಂದು ಕರೆಯುತ್ತೇವೆ. ಐದರಿಂದ ಆರು ದಿನಗಳ ಮರಿಯನ್ನು ನಾವು ತಂದು ರೈತರಿಗೆ ತಂದು ಕೊಳಕ್ಕೆ ದಾಸ್ತಾನು ಮಾಡಿಕೊಳ್ಳುವುದು ಉತ್ತಮ. ಸೊ ನೀವು ಮೀನು ಮರಿಯನ್ನು ತಂದಾಗ ಈ ಸ್ಪಾನ್ ಮರಿಗಳು ಆಕ್ಟಿವ್ ಇದೆಯಾ, ಕಲರೇಷನ್ ಹೇಗಿದೆ, ರಿಫ್ಲೆಕ್ಸಿಗೆ ಅದು ಸ್ಪಂದಿಸ್ತಾ ಇದೆಯಾ, ಇವನ್ನೆಲ್ಲ ಗಮನಿಸ್ಕೋಬೇಕು. ಯಾಕೆಂದರೆ ಬ್ಯಾಡ್ ಸೀಡ್ಸ್ ಗುಡ್ ಸೀಡ್ಸ್ ಅನ್ನೋದು ಇರುತ್ತೆ. ನಾವು ತಂದುಬಿಟ್ಟು ಮೀನು ಮರಿ ಎಲ್ಲ ಸತ್ತೋದ್ರೆ ರೈತರಿಗೆ ಲಾಸ್ ಆಗುತ್ತೆ. ನೀವು ತರುವ ಕಡೆಯೇ ಉತ್ಪಾದನಾ ಘಟಕಗಳಲ್ಲೇ ಅದನ್ನು ಕಂಪ್ಲೀಟಾಗಿ ಅಲ್ಲಿರುವ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಆರೋಗ್ಯಕರವಾದ ಸ್ಪಾನ್ ಮರಿಗಳನ್ನು ತಂದು ದಾಸ್ತಾನು ಮಾಡುವುದು. ಒಂದು ಎಕರೆ ಕೊಳಕ್ಕೆ ಸರಿ ಸುಮಾರು 16-20 ಲಕ್ಷ ಸ್ಪಾನ್ ಮೀನು ಮರಿಗಳನ್ನು ದಾಸ್ತಾನು ಮಾಡಬಹುದು. ಯಾವುದೇ ಸ್ಪಾನ್ ಆಗಿರ್ಬೋದು, ಕಾಟ್ಲಾ, ರೋಹು, ಕಾಮನ್ ಕಾರ್ಪ್, ಸಾಮಾನ್ಯ ಗಂಡೆ, ಇವೆಲ್ಲ ಮರಿಗಳನ್ನು ಕೂಡ ಒಂದೇ ಎಕರೆಗೆ ಗರಿಷ್ಠ 20 ಲಕ್ಷ ದಷ್ಟು ಬಿತ್ತನೆ ಮಾಡಬಹುದು. ಒಂದೇ ಎಕರೆ ಕೊಳನೇ ಮಾಡಬೇಕು ಅಂತ ಏನಿಲ್ಲ, ನೀವು 1/4 ಎಕರೆ, 1/2 ಎಕರೆ, 1 ಎಕರೆ ಈ ಥರ ಮಾಡ್ಬೋದು. ನಂಬರ್ ಆಫ್ ಪೌಂಡ್ಸ್ನು ಕೂಡ ಬೇರೆ ಬೇರೆ ಮಾಡ್ಕೋಬೋದು. 2 ಪೌಂಡು, 4 ಪೌಂಡು ಈ ಥರ ಮಾಡಿಕೊಂಡ್ರೆ ವಿವಿಧ ತಳಿಯ ಮರಿಗಳನ್ನು ಏಕಕಾಲದಲ್ಲಿ ಕೂಡ ನೀವು ಮಾಡ್ಬೋದು. ಒಂದೇ ಪೌಂಡಿಗೆ ಎಲ್ಲ ತಳಿಗಳನ್ನು ಮಿಶ್ರಣ ಮಾಡಿ ಮಾಡುವುದರಿಂದ ಗೊಂದಲಗಳಿರುತ್ತೆ, ಗ್ರೋಯಿಂಗ್ ಪ್ಯಾಟ್ರನಲ್ಲಿ ಡಿಫ್ರೆನ್ಸಸ್ ಇರುತ್ತೆ, ನಿಮಗೆ ಸೆಗ್ರಿಗೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಅದರ ಬದಲು ಈಚ್ ಕೊಳದಲ್ಲಿ ಒಂದೊಂದು ಕೊಳಕ್ಕೆ ಒಂದೊಂದು ತಳಿಯ ಮೀನು ಮರಿಗಳನ್ನು ಬಿತ್ತನೆ ಮಾಡುವುದು ಸೂಕ್ತವಾಗಿರುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಮೀನು ಮರಿ ಬೇರೆ ಬೇರೆ ಜಾತಿಗಳಿರುತ್ತೆ. ಯಾವುದೇ ಜಾತಿಯ ಮೀನು ಮರಿಗಳನ್ನು ತಂದರೂ ಪಾಂಡ್ ಪ್ರಿಪ್ರೇಷನ್ ರಿಮೇನ್ಸ್ ದ ಸೇಮ್. ಸೊ ಈ ಸ್ಟಾಕಿಂಗ್ ಮಾಡೋಕ್ಕಿಂತ ಮೊದಲು ನೀವು ಮೀನು ಮರಿಗಳು ನಮಗೆ ಎಲ್ಲಿ ಲಭ್ಯವಿರುತ್ತೆ ಅನ್ನೋದು ತಿಳ್ಕೋಬೇಕಾಗುತ್ತೆ. ಮೈಸೂರು ಜಿಲ್ಲೆಯಲ್ಲಿ HD Kote ತಾಲೂಕಿನಲ್ಲಿ ನಮ್ಮ ಮೀನು ಮರಿ ಉತ್ಪಾದನಾ ಘಟಕ ಇದೆ. ಕಬಿನಿ ಇಂಡಸ್ಟ್ರಿಯಲ್ ಎಸ್ಟೇಟ್ HD Kote, ನುಗು ಮೀನುಮರಿ ಪಾಲನಾ ಕೇಂದ್ರ ಸರಗೂರು ತಾಲೂಕು, ಮತ್ತು ಕಬಿನಿ ಮೀನುಮರಿ ಉತ್ಪಾದನಾ ಕೇಂದ್ರ HD Kote, ಇವು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಉತ್ಪಾದನಾ ಘಟಕಗಳು. ಇದಲ್ಲದೆ ನಮ್ಮ ಪಕ್ಕದ ಚಾಮರಾಜನಗರ ಡಿಸ್ಟ್ರಿಕ್ಟ್ ಗುಂಡಾಲಲ್ಲೂ ಕೂಡ ನಿಮಗೆ ಮೀನು ಮರಿ ಉತ್ಪಾದನೆ ಆಗುತ್ತೆ, ಅಲ್ಲಿಂದ ಕೂಡ ನೀವು ಪಡೆದುಕೊಳ್ಬೋದು. ಇದಲ್ಲದೆ ರಾಜ್ಯದ ಇತರೆ ಕಡೆಯಲ್ಲಿ ಮೀನುಗಾರಿಕೆ ಇಲಾಖೆಯ ಉತ್ಪಾದಕ ಘಟಕಗಳಿಂದಲೂ ಕೂಡ ತಾವು ಮೀನು ಮರಿಗಳನ್ನು ಖರೀದಿಸಿ ತಂದು ದಾಸ್ತಾನು ಮಾಡಿಕೊಳ್ಳಬಹುದು. ಮೀನು ಮರಿಗಳನ್ನು ನೀವು ಪ್ಯಾಕಿಂಗ್ ಮಾಡಿ ತಂದಾಗ ಆ ಪ್ಲಾಸ್ಟಿಕ್ ಚೀಲದಲ್ಲಿ ಆಕ್ಸಿಜನ್ ತುಂಬಿ ನಿಮಗೆ ನೀಡಿರ್ತಾರೆ. 1/4 ಭಾಗದಷ್ಟು ನೀರಿರುತ್ತೆ, ಇನ್ನು 1/3 ಭಾಗದಷ್ಟು ಆಕ್ಸಿಜನ್ ಪ್ಯಾಕಿಂಗ್ ಮಾಡಿ ಕೊಟ್ಟಿರ್ತಾರೆ. ಅಂತಹ ಚೀಲಗಳನ್ನು ನೀವು ನಿಮ್ಮ ಕೊಳದಲ್ಲಿ ತಂದು ಸುಮಾರು 15-20 ನಿಮಿಷ ತೇಲಿ ಬಿಡಬೇಕು. ನಂತರ ನಿಧಾನವಾಗಿ ಕೊಳದ ನೀರನ್ನು ಚೀಲದೊಳಗೆ ಹರಿಯಬಿಟ್ಟು ವೆರಿ ಸ್ಲೋಲಿ ನೀವು ಪಾಂಡಿಗೆ ಆ ಮೀನು ಮರಿಗಳನ್ನು ಬಿಡ್ತಾ ಬರಬೇಕು. ಟ್ರಾನ್ಸ್ಪೋರ್ಟೇಷನ್ ಸ್ಟ್ರೆಸ್ ಇರೋದ್ರಿಂದ ಮಾರ್ನಿಂಗ್ ಅಥವಾ ಈವ್ನಿಂಗ್ ಕೂಲ್ ಅವರ್ಸಲ್ಲಿ ತಂಪಾದ ವಾತಾವರಣದಲ್ಲಿ ಮೀನು ಮರಿಗಳನ್ನು ಬಿತ್ತನೆ ಮಾಡುವುದು ಸೂಕ್ತವಾಗಿರುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಸ್ಪಾನ್ ಸೈಜು ಸುಮಾರು 5-6 mm ಇರುತ್ತೆ. ಈ ಸ್ಪಾನನ್ನು ನೀವು ಒಂದು ಪಾಂಡಲ್ಲಿ ಕನಿಷ್ಠ 15-20 ದಿನಗಳವರೆಗೆ ಪಾಲನೆ ಮಾಡಿಕೊಳ್ಬೇಕು. ಈ ಪಾಲನಾ ಅವಧಿಯಲ್ಲಿ ನಮಗೆ ಸ್ಟಾಕಿಂಗ್ ಡೆನ್ಸಿಟಿಗೆ ಅನುಸಾರವಾಗಿ ಆಹಾರವನ್ನು ನೀಡುವುದು ಒಂದು ಪ್ರಮುಖವಾದ ಘಟ. ನಾವು ಅದನ್ನು ಬೆಳೆಸುವಾಗ ನೈಸರ್ಗಿಕ ಆಹಾರ ನಾವು ಕೊಳದಲ್ಲಿ ಏನಿದೆ ಅದರ ಜೊತೆಗೆ ಪೂರಕ ಆಹಾರಗಳನ್ನು ಕೂಡ ನೀಡಬೇಕಾಗುತ್ತದೆ. ಸಾಮಾನ್ಯವಾಗಿ ಒಂದು ಕಟ್ಟೆ ಟ್ಯಾಂಕಿಗೆ ಒಂದೇ ಜಾತಿಯ ಮೀನು ಮರಿಗಳನ್ನು ಬಿತ್ತನೆ ಮಾಡಿದರೆ ಒಳ್ಳೆಯದು. ನಾವು ಫೀಡಿಂಗ್ ಶೆಡ್ಯೂಲನ್ನು ಕೊಡುವಾಗ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಮಿಶ್ರಿತ ಆಹಾರವನ್ನು ಕೊಡಬೇಕು, ಅಂದರೆ ಪಿತ್ತ ಮತ್ತು ಸಸಾರಜನಕ ಮಿಶ್ರಿತ ಆಹಾರವನ್ನು ಕೊಡಬೇಕು. ಇದಕ್ಕೆ ಗ್ರೌಂಡ್ನಟ್ ಆಯಿಲ್ ಕೇಕ್ ಅಥವಾ ರೈಸ್ ಬ್ರ್ಯಾನ್, ನಾವು ಕಡಲೆಕಾಯಿ ಹಿಂಡಿ ಅಥವಾ ಅಕ್ಕಿ ತೌಡು ಅಂತ ಏನು ಹೇಳ್ತೀವಿ, ಇದನ್ನು ಸಮ ಪ್ರಮಾಣದಲ್ಲಿ ನಾವು ನೀಡ್ತಾ ಬರಬೇಕು. ಈಗ ಮೊದಲ 1-5 ದಿನಗಳು ಸ್ಪಾನ್ ಮರಿಗಳು ತೀರಾ ಚಿಕ್ಕದಿರುತ್ತೆ. ಸೊ ಅವುಗಳಿಗೆ 1/2 kg ಈ ಮಿಶ್ರಣವನ್ನು ನೆನೆಸಿ ಇದರ ಹಾಲನ್ನು ನೀಡುವುದು ಉತ್ತಮ. ಯಾಕೆಂದರೆ ಮರಿಗಳು ತುಂಬ ಸಣ್ಣದಾಗಿರುತ್ತೆ, ನಾವು ತರಿ ಮಾಡಿಕೊಟ್ರೆ ಅದು ಸೇವಿಸೋಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಅದರ ಮೌತ್ ಸೈಜ್ ಅನುಸಾರ ಹಾಲನ್ನು ಬಿಡುವುದು ಸೂಕ್ತವಾಗಿರುತ್ತೆ. ನಂತರ 6-10 ದಿನಗಳಾದ ನಂತರ ಈ ಮಿಶ್ರಣವನ್ನು ಕಡಲೆಕಾಯಿ ಹಿಂಡಿ ಹಾಗೂ ಅಕ್ಕಿ ತೌಡನ್ನು ಸಣ್ಣಗೆ ಪುಡಿ ಮಾಡಿ, ರವೆ ಥರ ಸಣ್ಣ ಪುಡಿ ಪುಡಿ ಮಾಡಿ ಇದನ್ನು ಹೆರ್ಚಬೇಕು. 1/4 kg ಪ್ರತಿ ದಿನ ಇದನ್ನು ನೀಡಬೇಕಾಗುತ್ತೆ. ಇದೇ ಥರ 15-20 ದಿನಗಳವರೆಗೂ ನೀವು ಸ್ಪಾನ್ ಮೀನುಮರಿಗಳಿಗೆ ಪೂರಕ ಆಹಾರವನ್ನು ಕನಿಷ್ಠ 2-3 kg ಸಾಕಷ್ಟು ಆಹಾರವನ್ನು ಪ್ರತಿನಿತ್ಯ ನೀಡುವುದು ಉತ್ತಮ ಬೆಳವಣಿಗೆಗೆ, ಆರೋಗ್ಯಕರ ಬೆಳವಣಿಗೆಗೆ ತುಂಬ ಸೂಕ್ತವಾಗಿರುತ್ತದೆ. ಇಲ್ಲಿಗೆ ನಾವು 15-20 ದಿನಗಳವರೆಗೆ ಪಾಲನೆಯಲ್ಲಿ ಬಂದಾಗ ಫ್ರೈ ಸ್ಟೇಜ್ಗೆ, ಸ್ಪಾನ್ ಫ್ರೈ ಸ್ಟೇಜ್ ಹಂತಕ್ಕೆ ತಲುಪಿರುತ್ತದೆ. ಇದನ್ನು ಈಗಾಗಲೇ ನಿಮಗೆ ಹೇಳಿದಂಗೆ ನರ್ಸರಿ ಹಂತ ಎಂದು ಕರೆಯುತ್ತೇವೆ. ಸೊ ಫ್ರೈ ಸ್ಟೇಜ್ಗೆ ಬಂದಾಗ 1.5-2 ಸೆಂಟಿಮೀಟರ್ಸ್ ಇರುತ್ತೆ. ಇಂತಹ ಫ್ರೈ ಮರಿಗಳನ್ನು ನೀವು ಮಾರಾಟ ಕೂಡ ಮಾಡಬಹುದಾಗಿರುತ್ತೆ. ಈ ಫ್ರೈ ಸ್ಟೇಜ್ ಇಂದ ನೆಕ್ಸ್ಟ್ ಫಿಂಗರ್ಲಿಂಗ್ ಸ್ಟೇಜ್ ಅಂತ ನಾವು ಏನು ಹೇಳ್ತೀವಿ, ಇದಕ್ಕೆ ರೇರಿಂಗ್ ಹಂತ ಅಂತ ಹೇಳ್ತೀವಿ. ಸೊ ರೇರಿಂಗ್ ಹಂತದಲ್ಲಿ ಕೂಡ ಪಾಂಡ್ ಪ್ರಿಪರೇಷನ್ ತುಂಬ ಮುಖ್ಯವಾಗುತ್ತೆ. ಈಗ ಏನು ಫ್ರೈ ಇರುತ್ತೆ, ಈ ಫ್ರೈಯು ನಮ್ಮ ಸ್ಟಾಕಿಂಗ್ ಡೆನ್ಸಿಟಿ, ಬಿತ್ತನೆಯ ಸಾಂದ್ರತೆ ನಾವು ಏನು ಮಾಡಿರ್ತೀವಿ ಅದಕ್ಕಿಂತ ನಾವು ಇದನ್ನು ತೆಳು ಮಾಡಬೇಕಾಗತ್ತೆ. ಸೊ ಅದಕ್ಕೆ ತಿನ್ನಿಂಗ್ ಆಫ್ ದ ಫಿಶ್ ಸೀಡ್ಸ್ ಅಂತ ಹೇಳ್ತೀವಿ. ಈ ತಿನ್ನಿಂಗ್ ಮಾಡುವುದು ಒಂದು ಆರೋಗ್ಯಕರ ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟ್ ಘಟ್ಟ. ಪದೇ ಪದೇ ಆರೋಗ್ಯದ ಪರಿವೀಕ್ಷಣೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಇದು ಅನುಕೂಲವಾಗುತ್ತೆ. ಫೀಡಿಂಗ್ ಪ್ಯಾಟರ್ನ್ನ ಕೂಡ ಇದರಿಂದ ನೋಡ್ಕೋಬಹುದು. ಬೇರೆ ಬೇರೆ ಕೊಳಗಳಿಗೆ ನೀವು ತಿನ್ನೌಟ್ ಮಾಡಿ ಹಾಕುವಾಗ ಕೂಡ ನೀವು ಪಾಂಡ್ ಪ್ರಿಪರೇಷನ್ನಲ್ಲಿ ಹಿಂದೆ ಏನು ಮಾಡಿದ್ರಿ ಅದೇ ಥರ ಗೊಬ್ಬರೀಕರಣವನ್ನು, ಲೈಮಿಂಗನ್ನು ಮಾಡ್ಕೋಬೇಕು. ಆಮೇಲೆ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯ ನಂತರ ಈ ಮರಿಗಳನ್ನು ಆ ಕೊಳಗಳ ರೇರಿಂಗ್ ಪಾಂಡ್ಗಳಿಗೆ ಶಿಫ್ಟ್ ಮಾಡಿಕೊಂಡು ನಂತರದ ಮುಂದಿನ 20 ದಿನಗಳ ಪಾಲನೆಯನ್ನು ಅಳವಡಿಸ್ಕೊಳ್ಬೋದು. ಇದಕ್ಕೂ ಕೂಡ ಆಹಾರ ನೀಡಬೇಕಾಗುತ್ತೆ. ಗ್ರೌಂಡ್ ನಟ್ ಆಯಿಲ್ ಕೇಕ್ ಮತ್ತು ರೈಸ್ ಬ್ರ್ಯಾನನ್ನು ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಎರಚುವುದು, ಅಥವಾ ಉಂಡೆ ಕಟ್ಟಿ, ನಾವು ಏನು ರಾಗಿ ಮುದ್ದೆ ಥರ ಮಾಡ್ತೀವಲ್ಲ ದೊಡ್ಡ ದೊಡ್ಡ ಉಂಡೆಗಳ ಥರ ಮಾಡಿ ಕೊಳಗಳಿಗೆ ನೀಡುವುದು, ಆವಾಗ ಅದನ್ನು ನಿಬಲ್ ಮಾಡಿ ಫಿಶಸ್ಸು ತಿನ್ನುತ್ತೆ. ಸೊ ಈ ಅಪ್ ಟು ಅರೌಂಡ್ 45 days, ಇದಕ್ಕೆ ಫ್ರೈ ಟು ಫಿಂಗರ್ಲಿಂಗ್ ಸ್ಟೇಜಿಗೆ 45 days ಬೇಕಾಗುತ್ತೆ. ಸೊ ಕನಿಷ್ಠ ಒಂದು 2.5-3 kg ಪ್ರತಿನಿತ್ಯ ಆಹಾರವನ್ನು ನಾವು ಪ್ರತಿ ಬಾರಿಯನ್ನು ಕೊಡ್ತಾ ಬರ್ತೀವಿ. ಈ ಫೀಡಿಂಗ್ ಶೆಡ್ಯೂಲನ್ನು ನೀವು ಮೇಂಟೈನ್ ಮಾಡ್ತಾ ಬರ್ಬೋದು. ಇದಲ್ಲದೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪೆಲೆಟೆಡ್ ಆಹಾರವನ್ನು ಕೂಡ ತಾವು ಮೀನುಮರಿಗಳಿಗೆ ಆಹಾರವಾಗಿ ನೀಡಬಹುದು. ಕಾಳಿನ ಗಾತ್ರ ಹಾಗೂ ಪ್ರೋಟೀನ್ ಅನುಸಾರ ಈ ಪೆಲೆಟೆಡ್ ಡಯಟ್ಸನ್ನು ನೀಡಬಹುದು. ಈ ಫಿಂಗರ್ಲಿಂಗ್ ಸ್ಟೇಜ್ ಬರುವಾಗ 35-40 mm, 35-40 mm ಸೈಜ್ ಗೇನ್ ಆಗಿರುತ್ತೆ. ಸೊ ಯೂಶ್ವಲಿ ಮೀನು ಕೃಷಿಕರು ಫಿಂಗರ್ಲಿಂಗ್ ಸ್ಟೇಜಲ್ಲಿ 35-45 mm ಇರುವಂತಹ ಫಿಂಗರ್ಲಿಂಗ್ ಮರಿಗಳನ್ನು ಕೊಳಗಳಿಗೆ ದಾಸ್ತಾನು ಮಾಡ್ತಾರೆ. ಇದನ್ನು ಎಗೇನ್ ನಾವು ತಿನ್ನಿಂಗ್ ಮಾಡಿ ಅಡ್ವಾನ್ಸ್ಡ್ ಫಿಂಗರ್ಲಿಂಗ್ವರೆಗೂ ತಗೊಳ್ಬೋದು. ಆದರೆ ಇತ್ತೀಚೆಗೆ ಪ್ರಸ್ತುತ ಎಲ್ಲ ಮೀನು ಕೃಷಿಕರು ಈ ಮರಣಾಂಶವನ್ನು ಕಮ್ಮಿ ಮಾಡಿ ಬದುಕುಳುವಿಕೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಬಲಿತ ಬಿತ್ತನೆ ಮೀನು ಮರಿಗಳನ್ನು ಕೊಳಗಳಿಗೆ ದಾಸ್ತಾನು ಮಾಡುವುದು ಒಂದು ರೂಢಿ ಮಾಡಿಕೊಂಡಿರುವುದು ಒಂದು ಆರೋಗ್ಯಕರ ಬೆಳವಣಿಗೆಯಾಗಿದೆ. ಹಾಗಾಗಿ ರೈತರು ಕೂಡ ಅಡ್ವಾನ್ಸ್ಡ್ ಬಲಿತ ಬಿತ್ತನೆ ಮರಿಯಿಂದ ಬಲಿತ ಬಿತ್ತನೆ ಮೀನು ಮರಿಗಳನ್ನು ಮಾಡುವುದು ತುಂಬ ಒಳ್ಳೆಯದು. ಇದಾದ ನಂತರ ನೆಕ್ಸ್ಟ್ ಸಾಗಾಣಿಕೆ ಅಥವಾ ಹಾರ್ವೆಸ್ಟಿಂಗ್ ಅಂತ ನಾವೇನು ಹೇಳ್ತೀವಿ. ಈ ಗೆಂಡೆ ಮೀನು ಮರಿಗಳನ್ನು ಮಾರಾಟ ಮಾಡುವಾಗ ಮೊದಲು ಅಗತ್ಯ ಅನುಸಾರವಾಗಿ ಡ್ರ್ಯಾಗ್ನೆಟ್ ಮೂಲಕ ತಮಗೆ ಎಷ್ಟು ಡಿಮ್ಯಾಂಡ್ ಬಂದಿರುತ್ತೆ, ತಮ್ಮಲ್ಲಿ ಈಗ ಒಂದು 500,000 ಫಿಂಗರ್ಲಿಂಗ್ಸ್ ಮರಿ ಇದೆ, ಅಡ್ವಾನ್ಸ್ಡ್ ಫಿಂಗರ್ಲಿಂಗ್ ಮರಿಗಳಿದ್ದಾವೆ ಅಂದರೆ ನಿಮಗೆ ಎಷ್ಟು ಡಿಮ್ಯಾಂಡ್ ಬಂದಿರುತ್ತೆ, 1,00,000-2,00,000 ಗ್ರಾಹಕರು ಬಂದಿದ್ದರೆ ಅಗತ್ಯಗನುಸಾರವಾಗಿ ಡ್ರ್ಯಾಗ್ನೆಟ್ ಮೂಲಕ ನಿಧಾನವಾಗಿ ಎಳೆದು ಸ್ವಚ್ಛ ಮತ್ತು ಸಣ್ಣಗೆ ಹರಿಯುವ ನೀರಿನಲ್ಲಿ ಆಪಾದಲ್ಲಿ 2-3 ಗಂಟೆಗಳ ಕಾಲ ಅದನ್ನು ಬಿಡಬೇಕಾಗುತ್ತೆ. ಇದಕ್ಕೆ ನಾವು ಕಂಡೀಷನಿಂಗ್ ಆಫ್ ದ ಸೀಡ್ಸ್ ಅಂತ ಹೇಳ್ತೀವಿ, ಮೀನು ಮರಿಗಳನ್ನು ಕಂಡೀಷನಿಂಗ್ ಮಾಡುವುದು. ಇದರಿಂದ ಏನು ಲಾಭ ಏನು ಅಂದರೆ ನಾವು ಫೀಡಿಂಗ್ ಮಾಡ್ತಾ ಇರ್ತೀವಿ. ಸೊ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಈ ಸಪ್ರೇಟಾಗಿ ತಂಪು ನೀರಿನಲ್ಲಿ ಇಡುವಾಗ 2-3 ಗಂಟೆ ಇಡುವಾಗ ಎಕ್ಸ್ಕ್ರೀಟ ಎಲ್ಲ ಹೊರಗೆ ಬರುತ್ತೆ. ಈ ಎಕ್ಸ್ಕ್ರೀಟ ಹೊರಗೆ ಬರುವುದರಿಂದ ಮೀನು ಆಕ್ಟಿವ್ ಆಗಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸ್ಟ್ರೆಸ್ ಇರುವುದಿಲ್ಲ. ನಾವು 2-3 ಗಂಟೆ ಟ್ರಾವೆಲ್ ಮಾಡಿ ಮೀನು ಮರಿಗಳನ್ನು ತಗೊಂಡು ಹೋದಾಗ ಯಾವುದೇ ಮರಣಾಂಶದ ಪ್ರಮಾಣವನ್ನು ನಾವು ರೆಡ್ಯೂಸ್ ಮಾಡಬಹುದು. ಇದಕ್ಕೋಸ್ಕರ ಕಂಡೀಷನ್ ಮಾಡಿರುವಂತಹ ಮೀನು ಮರಿಗಳನ್ನು ಗ್ರಾಹಕರು ಪಡೆದುಕೊಳ್ಳುವುದು ಉತ್ತಮ. ಈ ಸಾಗಾಣಿಕೆ ಮಾಡುವಾಗ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬುವುದನ್ನು ನೋಡಿರ್ತೀರ. ತಮ್ಮ ಫಾರ್ಮ್ಗಳಲ್ಲೂ ಕೂಡ ಇಂತಹ ಪ್ಲಾಸ್ಟಿಕ್ ಚೀಲಗಳನ್ನು ಹಾಗೂ ಆಕ್ಸಿಜನ್ ಸಿಲಿಂಡರನ್ನು ಇಟ್ಕೊಳ್ಳುವುದು ಖಾಸಗಿ ಮೀನು ಕೃಷಿಕರು ಬೆಳೆಸ್ಕೊಳ್ಬೇಕು. ಪ್ಲಾಸ್ಟಿಕ್ ಚೀಲಕ್ಕೆ ಸುಮ್ಮನೆ ನೀರು ಹಾಕಿ ಕೊಟ್ಟರೆ ಏನೋ 1/2 ಗಂಟೆ ಡಿಸ್ಟೆನ್ಸನ್ನು ನೀಟಾಗಿ ಫಿನಿಷ್ ಮಾಡ್ಬೋದು. ಬಟ್ ಆಕ್ಸಿಜನ್ ಇಲ್ಲದೆ ನೀವು ಮೀನುಮರಿಗಳ ಸಾಗಾಣಿಕೆ ಮಾಡಿದರೆ ಮರಣಾಂಶವನ್ನು ಜಾಸ್ತಿ ಮಾಡಿದಂತಾಗುತ್ತೆ. ಹಾಗಾಗಿ ಮೀನು ಕೃಷಿಕರು ಮೀನುಮರಿಗಳನ್ನು ಪಡೆದುಕೊಳ್ಳುವಾಗ ಆಕ್ಸಿಜನ್ ಪ್ಯಾಕಿಂಗ್ 1/3 ನೀರು, 2 ಆಕ್ಸಿಜನ್ ತುಂಬಿರುವಂತಹ ಪ್ಯಾಕ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಅದೇ ಥರ ಪ್ಯಾಕಿಂಗ್ ಅನ್ನು ಕೂಡ ಮಾಡಿಕೊಡಬೇಕಾಗುತ್ತೆ. ತಮಗೆ ಈಗಾಗಲೇ ಹೇಳಿದಾಗೆ ಸ್ಪಾನ್ ಟು ಫ್ರೈ 35 days ಬೇಕಾಗುತ್ತೆ. ಅದೇ ಸ್ಪಾನ್ ಟು ಅಡ್ವಾನ್ಸ್ಡ್ ಫಿಂಗರ್ಲಿಂಗ್ಗೆ ಸುಮಾರು 50-60 ದಿನಗಳ ಕಾಲ ಬೇಕಾಗುತ್ತೆ. ಸೊ ಒಂದು ಕ್ರಾಪಿಗೆ ಕನಿಷ್ಠ ಅಂದರೆ 60 days ನಿಮಗೆ ಬೇಕು. ಸೊ 60 days ಒಂದು ಕ್ರಾಪ್ ಮಾಡಿದ್ರೆ ಅದೇ ಥರ ಕನಿಷ್ಠ 3-4 ಬೆಳೆಗಳನ್ನು ಒಂದು ವರ್ಷದಲ್ಲಿ ರೈತರು ಮಾಡಬಹುದು. ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದ್ರಿಂದ ನಮಗೆ ಉದ್ಯೋಗದ ಸೃಷ್ಟಿ ಕೂಡ ಆಗುತ್ತೆ, ಹೆಚ್ಚು ಹೆಚ್ಚು ಲಾಭ ಕೂಡ ಮೀನು ಕೃಷಿಕರು ಮಾಡ್ಕೊಳ್ಬೋದು. ಈ ಒಂದು ಕ್ರಾಪನ್ನು 3 ತಿಂಗಳಲ್ಲಿ ಮಾಡಿ ವರ್ಷಕ್ಕೆ 3-4 ಕ್ರಾಪ್ ಮಾಡಿದಾಗ ನಿಮ್ಮ ಆರ್ಥಿಕ ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತದೆ. ಈಗಾಗಲೇ ತಮಗೆ ಹೇಳಿದಾಗೆ ಕೌಂಟಿಂಗ್, ನೀವು ಗ್ರಾಹಕರಿಗೆ ಹೇಗೆ ಮೀನು ಮರಿಗಳನ್ನು ಕೊಡ್ತೀರಾ? ಮೀನು ಬೆಳೆದುಬಿಟ್ಟು ಸುಮ್ಮನೆ ಹಂಗೆ ಗೋಚ್ಬಿಟ್ಟು ಒಂದು ಕಪ್ಪಲ್ಲೇ ಹಾಕಿ ಕೊಡೋದು ಕರೆಕ್ಟ್ ಮೆಥಡ್ ಅಲ್ಲ. ನೀಟಾಗಿ ಕೌಂಟಿಂಗ್ ಮಾಡಿಕೊಂಡ್ರೆ ನಿಮಗೂ ಕೂಡ ಲಾಭ, ಗ್ರಾಹಕರಿಗೂ ಕೂಡ ಅನುಕೂಲ. ಸೊ ಕೌಂಟಿಂಗ್ ಮಾಡುವಾಗ ಅಥವಾ ಎಸ್ಟಿಮೇಷನ್ ಆಫ್ ದ ನಂಬರ್ ಆಫ್ ಫ್ರೈ ಮತ್ತು ಫಿಂಗರ್ಲಿಂಗ್ಸನ್ನು ಮಾಡುವುದಕ್ಕೆ ಸಾಮಾನ್ಯವಾಗಿ ನಾವು ಇಲಾಖೆ ಕೊಳಗಳಲ್ಲಿ ಸೀವ್ ಕಪ್ ಅಥವಾ ಟೀ ಸ್ಟ್ರೈನರ್ ಅಂತ ಏನು ಹೇಳ್ತೀವಿ ಅದನ್ನು ತಗೋತೀವಿ. ಇದರಲ್ಲಿ ಮರಿಗಳನ್ನು ತೆಗೆದುಕೊಂಡು ಒಂದೊಂದಾಗಿ ಲೆಕ್ಕ ಹಾಕ್ತಾ ಬರ್ತೀವಿ. ಒಂದು ಸ್ಕೂಪಲ್ಲಿ ಎಷ್ಟು ಮರಿಗಳು ಬರುತ್ತೆ ಇದನ್ನು ನಾವು ಅಂದಾಜು ಮಾಡಿಕೊಂಡು ಆವ್ರೇಜ್ ಕೆಪ್ಯಾಸಿಟಿ ಆಫ್ ದ ಕಪ್ ಇನ್ ಟರ್ಮ್ಸ್ ಆಫ್ ಬಿತ್ತನೆ ಮೀನು ಮರಿಗಳು ಇನ್ ಟರ್ಮ್ಸ್ ಆಫ್ ಫ್ರೈ ಅಥವಾ ಫಿಂಗರ್ಲಿಂಗ್ಸ್ನ ಲೆಕ್ಕ ಹಾಕ್ಕೊಂಡು ಒಂದೊಂದು ಚೀಲಕ್ಕೆ ರ್ಯಾಂಡಮ್ ಆಗಿ ನಾವು ತಗೊಂಡು ಒಂದು ಸೀವಲ್ಲಿ 200 ಬರ್ಬೋದು, 300 ಬರ್ಬೋದು, 250 ಬರ್ಬೋದು, ಈ ಥರ ಆವ್ರೇಜ್ ತಗೊಂಡಾಗ ಸೇ ಸಮ್ವೇರ್ ಅರೌಂಡ್ 298 ಬಂದರೆ ಒಂದು ಸೀವಲ್ಲಿ 300 ಮರಿಗಳು ಬರುತ್ತೆ ಒಂದು ಸೀವ್ ಟೀ ಸ್ಟ್ರೈನರಲ್ಲಿ ಅನ್ನೋ ಅಂದಾಜಿನ ಮೇಲೆಗೆ ನಂಬರ್ ಆಫ್ ಸ್ಟ್ರೈನ್ ಸೀವ್ ಕಪ್ಸಲ್ಲಿ ಆ ಮರಿಗಳನ್ನು ಆ ಒಂದು ಪ್ಲಾಸ್ಟಿಕ್ಕಿಗೆ ಹಾಕಿಬಿಟ್ಟು ಇಷ್ಟು ಮರಿಗಳು ಅನ್ನೋ ಲೆಕ್ಕಾಚಾರದಲ್ಲಿ ಕೊಡುವುದು ವಾಡಿಕೆಯಾಗಿತ್ತೆ. ಈಗ ಕೌಂಟಿಂಗ್ ಮಿಷಿನ್ಸ್ ಏನು ನಮ್ಮ ಇಲಾಖೆಯಲ್ಲಿ ಇಲ್ಲ, ಇದೇ ಟ್ರೆಡಿಷನಲ್ ಮೆಥಡನ್ನು ಕೂಡ ತಾವು ಬಳಸ್ಕೋತಾ ಬರ್ಬೋದು. ಇದಲ್ಲದೆ ನೀವು ಮೀನು ಮರಿಗಳನ್ನು ಕೊಡುವಾಗ ತಿನ್ಔಟ್ ಮಾಡುವಾಗ ಕೂಡ ಕೆಲವು ಪ್ರೊಫೈಲಾಕ್ಟಿಕ್ ಮೆಷರ್ಸ್ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅನುಸರಿಸಬಹುದು. 2% ಆಫ್ ದ ಕಾಮನ್ ಸಾಲ್ಟ್ ಉಪ್ಪು ಸಾಮಾನ್ಯವಾಗಿ ಅಡಿಗೆಗೆ ಏನು ಬಳಸ್ತೀವಿ ಅದನ್ನು ಬಕೆಟ್ಟಿಗೆ ಸುಮಾರು 10 liter ಕೆಪ್ಯಾಸಿಟಿಯ ಬಕೆಟ್ಟಿಗೆ ಹಾಕಿ ಮಿಶ್ರಣ ಮಾಡಿ ಈ ಮೀನು ಮರಿಗಳನ್ನು ಒಂದು ಹಾಪದಲ್ಲಿ ಅಥವಾ ಬಟ್ಟೆಯಲ್ಲಿ ಕಟ್ಟಿ ಡಿಪ್ ಟ್ರೀಟ್ಮೆಂಟ್ ಥರ ಮಾಡಬಹುದು. ಇದಲ್ಲದೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ನ ಕೂಡ ಬಳಸ್ಕೊಂಡು ಪ್ರೊಫೈಲಾಕ್ಟಿಕ್ ಮೆಷರ್ಸನ್ನು ಮಾಡ್ಕೋಬೋದು. ಯೂಶ್ವಲಿ ಈ ಮೀನು ಮರಿಗಳ ಪಾಲನೆಯಲ್ಲಿ ನಮಗೆ ಮರಣಾಂಶ ಫ್ಯಾಕ್ಟರ್ಸ್ ಏನು ಮಾರ್ಟ್ಯಾಲಿಟಿಗೆ ರೆಸ್ಪಾನ್ಸಿಬಲ್ ಆಗುತ್ತೆ ಅದು ಕಾಮನ್ ಆಗಿ ಏನು ಅಂದರೆ ಕಂಡೀಷನ್ ಆಫ್ ದ ಸೀಡ್. ನಾವು ಅಲ್ಲಿಂದ ಸ್ಪಾನ್ ತರುವಾಗ ಆ ಸ್ಪಾನಿನ ಕಂಡೀಷನ್ ಯಾವ ಥರ ಇರುತ್ತೆ ಮತ್ತು ಅಲ್ಲಿಂದ ಸ್ಪಾನ್ ಮರಿಗಳನ್ನು ತಂದಾಗ ಆಗುವಂತಹ ಟ್ರಾನ್ಸ್ಪೋರ್ಟೇಷನ್ ಸ್ಟ್ರೆಸ್, ಯೂಶ್ವಲಿ 5-10% ಮಾರ್ಟ್ಯಾಲಿಟಿ ಈ ಟ್ರಾನ್ಸ್ಪೋರ್ಟೇಷನ್ ಸ್ಟ್ರೆಸ್ಸಿಂದ ಆಗುತ್ತೆ. ಅದಾದಮೇಲೆ ಪ್ರೆಸೆನ್ಸ್ ಆಫ್ ವೀಡ್ ಮತ್ತು ಪ್ರಿಡೇಟರಿ ಫಿಶಸ್, ನಾನು ಈಗಾಗಲೇ ಪ್ರಿಪ್ರೇಷನ್ ಆಫ್ ಪಾಂಡಲ್ಲಿ ಹೇಳಿದೆ ಕಳೆ ಮೀನುಗಳು ಮತ್ತು ಭಕ್ಷಕ ಮೀನುಗಳು. ಇವು ಕಳೆ ಮೀನುಗಳಾದ ಕೆಲವು ಅನಬಾಸ್ ಇರ್ಬೋದು ಅಥವಾ ಆಕ್ಸಿಗ್ಯಾಸ್ಟರ್ ಇಂಥ ಸ್ಪೀಷೀಸ್ ಇರ್ಬೋದು. ನಾವು ಸಾಮಾನ್ಯವಾಗಿ ಭಕ್ಷಕ ಮೀನುಗಳನ್ನ ನೋಡಿರ್ತೀವಿ, ಮರಲ್ ಅಥವಾ ಮುಗುರ್ ಇಂಥ ಸ್ಪೀಷಿಗಳ ಕ್ಯಾಟ್ ಫಿಶಸ್ ಇಂಥವುಗಳು ನಮ್ಮ ಕೊಳಗಳಲ್ಲಿ ಜಾಸ್ತಿ ಇದ್ದರೆ ನಮ್ಮ ಮೀನುಗಳ ಮರಿಗಳನ್ನು ಅದು ಭಕ್ಷಣೆ ಮಾಡುವುದರಿಂದ ನಮಗೆ ಈ ಮಾರ್ಟ್ಯಾಲಿಟಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು, ನಾವು ಕೊಳದ ಪ್ರಿಪ್ರೇಷನ್ನಲ್ಲಿ ನಾನ್ ಅವೈಲೆಬಿಲಿಟಿ ಆಫ್ ನ್ಯಾಚುರಲ್ ಫುಡ್, ಪ್ಲಾಂಕ್ಟೋನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗದೇ ಇರೋದ್ರಿಂದ ಕೂಡ ಮರಣಾಂಶ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಲ್ಲದೆ ಸಡನ್ನಾಗಿ ಆಲ್ಗಲ್ ಬ್ಲೂಮ್ಸ್ ಬರುತ್ತೆ, ಇದರಿಂದ ಕೂಡ ಆಕ್ಸಿಜನ್ ಇಂಪೈರ್ಮೆಂಟ್ ಆಗುತ್ತೆ. ಅಬ್ರಪ್ಟಾಗಿ ನಾವು ವಾಟರ್ ಟೆಂಪ್ರೇಚರ್ ರೈಸ್ ಆಯಿತ್ರೆ ಅಥವಾ ಶ್ಯಾಲೋ ಪಾಂಡ್ಸಲ್ಲೂ ಕೂಡ ಈ ಸಮಸ್ಯೆಗಳು ಉದ್ಭವಿಸಬಹುದು. ಮತ್ತು ಅಕ್ವಾಟಿಕ್ ಇನ್ಸೆಕ್ಟ್ಸ್ ಇದ್ದರೂ ಕೂಡ ಮರಣಾಂಶವನ್ನು ನಾವು ಹೆಚ್ಚಾಗಿ ಕಾಣಬಹುದಾಗಿದೆ. ಯೂಶ್ವಲಿ ಸ್ಪಾನ್ ಟು ಫ್ರೈ ಮಾರ್ಟ್ಯಾಲಿಟಿ 50% ಇರುತ್ತೆ, ಸ್ಪಾನ್ ಟು ಫಿಂಗರ್ಲಿಂಗ್ವರೆಗೆ ಮಾರ್ಟ್ಯಾಲಿಟಿ 70% ಆಗ್ಬೋದು, ಅಡ್ವಾನ್ಸ್ಡ್ ಫಿಂಗರ್ಲಿಂಗ್ವರೆಗೆ ಅಂದಾಜು 80-82% ಮಾರ್ಟ್ಯಾಲಿಟಿಯನ್ನು ನಾವು ನೋಡ್ಬೋದಾಗಿರುತ್ತದೆ. ಈಗ ನಾವು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಸ್ಪಾನ್ ರೇರಿಂಗೇ ಮಾಡಿ ಯಾಕೆ ಮಾಡ್ಕೋಬೇಕು, ಡೈರೆಕ್ಟಾಗಿ ಇಲಾಖೆಯಿಂದಲೇ ಮೀನು ಮರಿಗಳನ್ನು ತಂದು ನಾವು ಕೊಳಗಳಿಗೆ ಬಿತ್ತನೆ ಮಾಡ್ಬೋದು, ಈ ಒಂದು ಸಹಜ ಪ್ರಶ್ನೆ ಬರುತ್ತೆ. ನಾವು ಜನರಲ್ ಆಗಿ ನೋಡಿದಾಗ 1,00,000 ಸ್ಪಾನ್ ಮರಿಗೆ ನಾವು 1,000 ರೂಪಾಯಿಯಷ್ಟು ಇನ್ವೆಸ್ಟ್ ಮಾಡ್ತೀವಿ, ಅದೇ 1,000 ಮೀನು ಮರಿಗೆ ಕಟ್ಲಾ ಆದರೆ 400 ರೂಪಾಯಿ ಸೊ ಕಾಸ್ಟ್ ಬೆನಿಫಿಟ್ ನಿಮಗೆ ಸ್ಪಾನಲ್ಲೇ ಸಿಗುತ್ತೆ. ನೀವು 100,000 ಸ್ಪಾನಿಗೆ ಕಾಟ್ಲಾ ರೋಹು ಮೃಗಾಲ್ ಸಾಮಾನ್ಯ ಗಂಡೆ ಸ್ಪಾನಿಗೆ 1,500 100,000 ನೀವು ಸ್ಪೆಂಡ್ ಮಾಡಿದ್ರೆ, ಅದೇ 1,000 ಬಿತ್ತನೆ ಮರಿಗೆ. ಕಾಟ್ಲಾ ಆದರೆ 400 ರೂಪಾಯಿ 1,000, ರೋಹು ಆದರೆ 300 ರೂಪಾಯಿ 1,000, ಅದೇ ಗ್ರಾಸ್ ಕಾರ್ಪ್ ಹುಲ್ಲುಗಂಡೆ ಮೀನು ಮರಿಗಳಾದರೆ 500 ರೂಪಾಯಿ ಪ್ರತಿ 1,000 ನೀವು ಖರ್ಚು ಮಾಡಬೇಕಾಗತ್ತೆ. ಸೊ 1,500 ರೂಪಾಯಿ ಕೊಟ್ಟು 100,000 ಸ್ಪಾನ್ ಮೀನು ಮರಿಗಳನ್ನು ನೀವು ತರೋ ಅಂದಾಜಿನಲ್ಲಿ, 1 ಎಕರೆಗೆ 20,000 ಸ್ಪಾನ್ ಮೀನುಗರಿಗಳನ್ನು ತಂದರೆ, ಮಾರ್ಟಾಲಿಟಿಯನ್ನು ಗಮನದಲ್ಲಿರಿಸ್ಕೊಂಡು ನಿಮಗೆ ಅಂದಾಜು 1 ಎಕರೆ ಕೊಳದಲ್ಲಿ 600,000 ಬಿತ್ತನೆ ಮೀನು ಮರಿಗಳನ್ನು ನೀವು ಪಡಿಬೋದು. ಈ 600,000 ಬಿತ್ತನೆ ಮೀನು ಮರಿಗಳನ್ನು ನೀವು ನಿಮ್ಮ ಗ್ರಾಹಕರಿಗೆ ಅಗತ್ಯಗನುಸಾರವಾಗಿ ಪ್ರತಿ 1,000 ಲೆಕ್ಕದ ಅನುಸಾರ ಮಾರಾಟ ಮಾಡುವಾಗ ನಿಮಗೆ ನಿವ್ವಳ ಲಾಭ ಹಾಗೂ ಆದಾಯ ಜಾಸ್ತಿ ಆಗುತ್ತದೆ. ಸೊ ಮಾರ್ಟಾಲಿಟಿ ಕೂಡ ರೆಡ್ಯೂಸ್ ಮಾಡ್ಬೋದು, ಬದುಕುಳಿಯುವಿಕೆ ಜಾಸ್ತಿ ಆದಾಗ ರೈತರಿಗೂ ಕೂಡ ಅನುಕೂಲವಾಗುತ್ತದೆ, ಹೆಚ್ಚು ಹೆಚ್ಚು ಮೀನು ಬೆಳೆಯುವಲ್ಲೂ ಕೂಡ ಪ್ರೋತ್ಸಾಹದಾಯಕವಾಗಿರುತ್ತದೆ. ಎಷ್ಟು ಆದಾಯ ಬರಬಹುದು ಅಂತೀರಿ ಮೇಡಮ್? ಸರ್, ಯೂಶ್ವಲಿ ಕೊಳಗಳಲ್ಲಿ ನಾವು ಕಾಯಂ ವೆಚ್ಚ ಹಾಗೂ ಪುನರಾವರ್ತಿತ ಖರ್ಚು ಎಂದು 2 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಕಾಯಂ ವೆಚ್ಚಗಳು ಈಗಾಗಲೇ ನಾನು ಹೇಳಿದಾಗೆ ಕೊಳ ಮಾಡೋದಕ್ಕೆ JCB ಆಗಿರ್ಬೋದು ಅಥವಾ ಇತರೆ ಖರ್ಚು, ಕೊಳ ಮಾಡೋದಕ್ಕೆ ಪರ್ಮನೆಂಟ್ ಆಗಿ ನಾವು ಏನು ಮಾಡ್ತೀವಿ, ಇದು ಕಾಯಂ ವೆಚ್ಚ. ಕೊಳ ನಿರ್ಮಾಣ ವೆಚ್ಚ, ಪ್ಯಾಕಿಂಗ್ ಸಾಮಗ್ರಿ, ಆಕ್ಸಿಜನ್ ಸಿಲಿಂಡರ್ಸು, ಬಲೆಗಳನ್ನ ಖರೀದಿ, ಇದು ಕಾಯಂ ವೆಚ್ಚ ಆಗುತ್ತೆ. ಸರಿಸುಮಾರು 1.5-1.75 ಲಕ್ಷ ಕಾಯಂ ವೆಚ್ಚ ಆಗುತ್ತೆ. ಪುನರಾವರ್ತಿತ ಖರ್ಚಿನಲ್ಲಿ ನಿಮಗೆ ಗೊಬ್ಬರ ಖರೀದಿಯಾಗಿರ್ಬೋದು, ಮೀನುಮರಿ ಖರೀದಿಯಾಗಿರ್ಬೋದು, ಮೀನುಮರಿ ಸಾಗಾಣಿಕೆ ವೆಚ್ಚ ಆಗಿರ್ಬೋದು, ಪೂರಕ ಆಹಾರಗಳನ್ನು ಖರೀದಿ ಮಾಡು, ನೀವು ಪ್ರೋಟೀನಿಷಿಯಸ್ ಪ್ಯಾಲೆಟೆಡ್ ಡಯಟ್ಸ್ ಖರೀದಿ ಮಾಡಿರ್ತೀರಾ, ಗೊಬ್ಬರ ಖರೀದಿ ಮಾಡಿರ್ತೀರಾ, ಇತರೆ ಖರ್ಚುಗಳು, ಲೇಬರ್ ಖರ್ಚು ಇರುತ್ತೆ, ಇವನ್ನೆಲ್ಲ ಅಂದಾಜು ಮಾಡಿದ್ರೆ ನಿಮಗೆ 1,00,000-1,10,000 ನಿಮಗೆ ಪುನರಾವರ್ತಿತ ಖರ್ಚು ಬರುತ್ತೆ. ಸೊ ಈ ಅಂದಾಜಿನಲ್ಲಿ ನಾವು ನಿರೀಕ್ಷಿತ ಬಿತ್ತನೆ ಮೀನುಮರಿಗಳ ಉಳಿವಿಕೆ ಸುಮಾರು 30% ಅಂತ ಅಂದಾಜು ಮಾಡಿದರು. 20,000 ಸ್ಟಾಕಿಂಗ್ ಡೆನ್ಸಿಟಿಗೆ 600,000 ಬಿತ್ತನೆ ಮೀನುಮರಿಗಳು ನಿಮಗೆ ಸಿಗುತ್ತದೆ. ಸೊ 400 ರೂಪಾಯಿ ಕಾಟ್ಲಾ ಮೀನು ಮರಿಗಳಾದರೆ 400 ರೂಪಾಯಿಯಂಗೆ ನೀವು ಪ್ರತಿ 1,000 ಮಾರಾಟ ಮಾಡಿದರೂ ಕೂಡ 240,000 ನಿಮಗೆ ಆದಾಯ ಇರುತ್ತದೆ. ಸೊ ಈ ಆದಾಯದಲ್ಲಿ ನಾವು ಪುನರಾವರ್ತಿತ ಖರ್ಚನ್ನು ಮೈನಸ್ ಮಾಡಿಕೊಂಡ್ರೂ ಕೂಡ ಕನಿಷ್ಠ ಅಂದರೆ 1,20,000-1,50,000 ನಿಮಗೆ ನಿವ್ವಳ ಲಾಭ ಒಂದು ಬೆಳೆಗೆ ಗ್ಯಾರಂಟಿಯಾಗಿ ಸಿಗುತ್ತದೆ. ಇದೇ ಥರ ಪ್ರತಿ ಬೆಳೆಗೆ ಅಂದರೆ 3-4 ಬೆಳೆಗೆ ಮಾಡಿದರೆ ಕನಿಷ್ಠ ಒಬ್ಬ ರೈತ ತಮ್ಮ 1/2 ಎಕರೆ ಅಥವಾ 1 ಎಕರೆ ಕೊಳದಲ್ಲಿ ಕನಿಷ್ಠ 3-4 ಲಕ್ಷದಷ್ಟು ವಾರ್ಷಿಕ ಆದಾಯವನ್ನು ಪಡೆದುಕೊಳ್ಳಬಹುದು. ಈಗ ನೀವು ಇಲಾಖೆನವರು ಮೀನುಮರಿ ಉತ್ಪಾದನೆ ಮಾಡ್ತೀರಿ? ಹೌದು ಸರ್. ಖಾಸಗಿನವರು ಅವ್ರ ಕೊಳದಲ್ಲಿ ಮೀನುಮರಿಯನ್ನು ಉತ್ಪಾದನೆ ಮಾಡ್ತಾರೆ, ಆದರೆ ಮೀನು ಸಾಕುವವ್ರಿಗೆ ಖಾಸಗಿಯವ್ರ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ಅವರ ಬಿತ್ತನೆ ಮಾರಾಟ ಆಗೋದು ಹೇಗೆ ಮೇಡಮ್? ಸರ್, ನಾವು ಇಲಾಖೆಯಲ್ಲೂ ಕೂಡ ಮೀನುಮರಿ ಪಾಲನೆಯನ್ನು ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಇದು ಅಲ್ಲದೆ ನಾವು ಪ್ರೈವೇಟ್ ಖಾಸಗಿ ಕೊಳಗಳಲ್ಲೂ ಕೂಡ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಮಾಡ್ತೀವಿ. ಖಾಸಗಿ ಕೊಳಗಳಲ್ಲಿ ಮಾಡಿದ್ರೆ ನಮಗೆ ನಂಬಿಕೆ ಬರೋದಿಲ್ಲ ಅಂತ ಏನಿಲ್ಲ, ನಾವು ಇಲಾಖೆಯಿಂದ ಅಂತಹ ಕೃಷಿಕರನ್ನು ನೋಂದಣಿ ಮಾಡಿಸ್ತೀವಿ, ಇಲ್ಲ ಸರ್ಟಿಫೈ ಮಾಡ್ತೀವಿ, ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ. ಯಾರ್ಯಾರು ಖಾಸಗಿ ಕೊಳಗಳಲ್ಲಿ ಮೀನುಮರಿ ಪಾಲನೆ ಮಾಡ್ತಿದ್ದಾರೆ ಅವರು ತಮ್ಮ ದಾಖಲಾತಿಗಳೊಂದಿಗೆ ನಮ್ಮ ಇಲಾಖೆಯನ್ನು ಸಂಪರ್ಕಿಸಿದರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರನ್ನು ನೋಡಿ ಅವರು ಎಷ್ಟು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನದಲ್ಲಿರಿಸಿಕೊಂಡು ಆ ಏರಿಯಾ ಅನುಸಾರವಾಗಿ ನಾವು ನೋಂದಣಿ ಕಾರ್ಯವನ್ನು ಮಾಡಿಕೊಡ್ತೀವಿ. ಅವರಿಗೆ ರಿಜಿಸ್ಟ್ರೇಷನ್ 5 ಇಯರ್ಸ್ವರೆಗೂ ಮಾಡಿಕೊಡ್ತೀವಿ. ಅದಾದ ನಂತರ ಅವರು ನವೀಕರಣವನ್ನು ಕೂಡ ಮಾಡ್ಕೋಬೋದು. ಸೊ ಆವಾಗ ಇಲಾಖೆಯಿಂದ ನೋಂದಾಯಿತ ಫಾರ್ಮ್ ಆಗಿರೋದ್ರಿಂದ ಗ್ರಾಹಕರಲ್ಲಿ ವಿಶ್ವಾಸ ಮೂಡುತ್ತೆ, ಅವರು ಬಿಲ್ ಇಟ್ಕೊಂಡು ಅದನ್ನು ಸಪ್ಲೈ ಮಾಡ್ಬೋದು. ಆ ಬಿಲ್ಲನ್ನು ಗ್ರಾಹಕರು ಮೀನುಮರಿಯನ್ನು ಪಡ್ಕೊಂಡು ಬಿಲ್ಲನ್ನು ಪಡ್ಕೊಂಡಿರೋದನ್ನು ಇಲಾಖೆಗೆ ಸಬ್ಮಿಟ್ ಮಾಡಿದರೆ ಅಂತಹ ಮೀನುಮರಿಗಳಿಗೆ ಇಲಾಖೆಯಲ್ಲಿ ಸಹಾಯಧನವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಸರ್. ಭವಾನಿ ಅವರೇ, ಈಗ ಖಾಸಗಿ ಮೀನು ಉತ್ಪಾದಕರನ್ನು ತಾವು ಪ್ರೋತ್ಸಾಹಿಸ್ತಾ ಇರೋದು ಉತ್ಪಾದನೆ ಏನಾಗ್ತಾ ಇದೆ ಇವತ್ತು ಇಲಾಖೆನಲ್ಲಿ ಅದು ಸಾಲದು ಅನ್ನೋ ಕಾರಣಕ್ಕ ಅಥವಾ ಬೇಡಿಕೆ ತುಂಬ ಜಾಸ್ತಿ ಇದೆ ಅನ್ನೋ ಕಾರಣಕ್ಕ ಹೇಗೆ ಮೇಡಮ್? ಸರ್, ಮೀನುಮರಿ ಉತ್ಪಾದನೆ ಬೇಡಿಕೆ ತುಂಬ ಇದೆ ಸರ್. ಮೊದಲಿಗಿಂತ ಈಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಮೀನುಮರಿಗಳಿಗೆ ಬೇಡಿಕೆ ಇದೆ. ಹೆಚ್ಚು ಹೆಚ್ಚು ರೈತರು ನಾವು ಮಾಡ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರೆ. ಈಗ ಮೀನು ತಿಂದರೆ ಆರೋಗ್ಯ ಸಂಜೀವಿನಿ ಅಂತ ಹೇಳ್ತಾರೆ. ಸೊ ಹೆಚ್ಚು ಹೆಚ್ಚು ಆಹಾರದಲ್ಲಿ ಮೀನಿನ ಬಳಕೆಯನ್ನು ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ಪ್ರೋತ್ಸಾಹವನ್ನು ಕೂಡ ಇಲಾಖೆ ಕೊಡ್ತಾ ಇದೆ. ಸೊ ತುಂಬ ರೈತರು ಮುಂದೆ ಬಂದು ಕೃಷಿಕರು ಇರೋದ್ರಿಂದ ಅವರಿಗೆ ಅಗತ್ಯಗನುಸಾರವಾಗಿ ನಾವು ಮೀನು ಮರಿಗಳನ್ನು ಪೂರೈಸುವುದು ಅಗತ್ಯವಾಗಿದೆ. ಸೊ ನಮ್ಮ ಇಲಾಖೆಯಿಂದಲೇ ನಾವು ಅಷ್ಟೊಂದು ಗ್ರಾಹಕರಿಗೆ ಮೀನು ಮರಿಗಳನ್ನು ಸಪ್ಲೈ ಮಾಡಲಿಕ್ಕೆ ಆಗ್ಲಿಕ್ಕಿರ್ಬೋದು. ವೇರಿಯಸ್ ರೀಸನ್ಸ್ ಇರುತ್ತೆ ಅದಕ್ಕೆ. ನಮಗೆ ಮೇಂಟೆನೆನ್ಸ್ ಕಾಸ್ಟು, ಕಂಟಿಂಜೆನ್ಸಿ ಇವೆಲ್ಲನೂ ಸಮಸ್ಯೆ ಇರುತ್ತೆ. ಸೊ ಇನ್ನೊಂದು ನಾನು ಈಗಾಗಲೇ ಹೇಳಿದಾಗೆ ಮಾರ್ಟ್ಯಾಲಿಟಿ, ನಾವು ಅಲ್ಲಿಂದ ನಾವು ತಗೊಂಡು ಬಂದು ನಮ್ಮ ಕೊಳಗಳಿಗೆ ಆಗುವಾಗ ಟ್ರಾನ್ಸ್ಪೋರ್ಟೇಷನ್ ಸ್ಟ್ರೆಸ್, ಇವುದರ ಮರಣಾಂಶವನ್ನು ಗಮನದಲ್ಲಿರಿಸ್ಕೊಂಡ್ರೆ ಅಡ್ವಾನ್ಸ್ಡ್ ಫಿಂಗರ್ಲಿಂಗ್ ಅಥವಾ ಫಿಂಗರ್ಲಿಂಗ್ ಸ್ಟೇಜಲ್ಲಿ ನಮ್ಮ ಕೊಳದ ಪಕ್ಕನೇ ಕೆರೆ ಅಂಚಿನಲ್ಲಿರುವ ಕೊಳದಲ್ಲೇ ನಾವು ಮೀನುಮರಿಯನ್ನು ಬೆಳೆಸಿ ಪಡೆದುಕೊಂಡ್ರೆ ನಮಗೆ ಸರ್ವೈವಲ್ ಆಫ್ ದ ಫಿಶಸ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇಲಾಖೆ ಅನೇಕ ವರ್ಷಗಳಿಂದ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದೆ, ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದೀವಿ. ಭವಾನಿ ಅವರೇ, ಈಗ ವರ್ಷದಲ್ಲಿ ಮೂರು ಬೆಳೆ ಅಂತಂದ್ರೆ ಹೆಚ್ಚು ಅಂದ್ರೆ ನಾಲ್ಕು ಒಂದೇ ಕೊಳದಲ್ಲೇ ಮಾಡಬಹುದಾ? ಮತ್ತೆ ಒಂದು ಬೆಳೆ ತೆಗೆದ ಮೇಲೆ ಮತ್ತೊಂದು ಬೆಳೆ ಇಡೋಕ್ಕಿಂತ ಮುಂಚೆ ಏನಾದರೂ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾಗುತ್ತೆ? ಹೌದು ಸರ್, ನಾವು ಒಂದೇ ಕೊಳದಲ್ಲಿ ಒಂದೇ ತಳಿಯ ಮೀನು ಮರಿ ಪಾಲನೆಯನ್ನು ಮಾಡಿದರೆ ಉತ್ತಮವಾಗಿರುತ್ತೆ. ನಾವು ಮಿಶ್ರ ಮೀನು ಮರಿ ಪಾಲನೆಯನ್ನು ಮಾಡಬಹುದು, ಮಾಡ್ಲಿಕ್ಕೆ ಆಗಲ್ಲ ಅಂತ ಏನಲ್ಲ, ಬಟ್ ಸೆಗ್ರಿಗೇಷನ್ ಆಫ್ ದ ಫಿಶ್ ಸೀಡ್ಸ್, ಮಾರಾಟ ಹಂತದಲ್ಲಿ ಸೆಗ್ರಿಗೇಷನ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಕೆಲವು ಮೀನು ತಳಿಗಳ ಮೇಲೆ ಒಂದಕ್ಕೊಂದು ಆರೋಗ್ಯಕರ ಬೆಳವಣಿಗೆಯಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಬೇರೆ ಬೇರೆ ಕೊಳಗಳಲ್ಲಿ ವಿವಿಧ ತಳಿಯ ಮೀನು ಮರಿಗಳನ್ನು ಪಾಲನೆ ಮಾಡುವುದು ಸೂಕ್ತ. ಒಂದು ಬೆಳೆ ತೆಗೆದ ಮೇಲೆ ನಾವು ಈಗಾಗಲೇ ಹೇಳಿದೆ, ಈಗ ನರ್ಸರಿಯಿಂದ ನಾವು ರೇರಿಂಗ್ ಹಂತಕ್ಕೆ ಬರುವಾಗ ತಿನ್ನಿಂಗ್ ಮಾಡಿಕೊಂಡು ಬೇರೆ ಬೇರೆ ಕೊಳಗಳಿಗೆ ಹಾಕೋಬಹುದು. ಸೊ ಅದೇ ಥರ ಪ್ರತಿ ಹಂತಕ್ಕೂ ನಾವು ಪಾಂಡ್ ಪ್ರಿಪರೇಷನ್ಸ್ನ ಮಾಡ್ತಾ ಬರಬೇಕು, ಗೊಬ್ಬರೀಕರಣ ಮಾಡಬೇಕು, ಲೈಮಿಂಗ್ ಮಾಡ್ತಾ ಬರಬೇಕು, ಪೂರಕ ಆಹಾರಗಳನ್ನು ಕೊಡ್ತಾ ಇರಬೇಕು. ಅಂದ್ರೆ ತಾವೇನು ಪೂರ್ವ ಸಿದ್ಧತೆ ಹೇಳಿದ್ರಿ, ಅದನ್ನೆಲ್ಲ ಮಾಡಬೇಕು, ಖಂಡಿತವಾಗ್ಲೂ ಮಾಡಬೇಕು. ಹೌದು ಸರ್, ಪ್ರತಿ ಹಂತದಲ್ಲೂ ನಾವು ಪಾಂಡ್ ಪ್ರಿಪರೇಷನ್ ಮಾಡಿಕೊಂಡೇ ಬಿಡುವುದು ಸೂಕ್ತವಾಗಿರುತ್ತೆ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿಗೆ ಭವಾನಿ ಅವರೇ, ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತವಾಗ್ಲೂ ಸರ್. ಈಗಾಗಲೇ ಹೇಳಿದ ಹಾಗೆ ಭವಾನಿ ಸಿ ಎನ್, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮೈಸೂರು. ನನ್ನ ಮೊಬೈಲ್ ಸಂಖ್ಯೆ 9448273093. ಇನ್ನೊಮ್ಮೆ ಹೇಳ್ತೀರಾ? 9448273093. ಇನ್ನೂ ಒಂದ್ಸರಿ ಹೇಳ್ಬಿಡಿ ಭವಾನಿ ಅವರೇ. 9448273093. ಒಳ್ಳೆಯದು ಭವಾನಿ ಅವರೇ. ಇದುವರೆಗೂ ಖಾಸಗಿ ಕೊಳದಲ್ಲಿ ಮೀನು ಮರಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಮತ್ಸ್ಯ ತರಂಗ, ಬಂಗಡಿ ಮೀನು ಬಳುಕಿದಾಗ. ಖಾಸಗಿ ಕೊಳದಲ್ಲಿ ಮೀನು ಮರಿ ಪಾಲನೆಯನ್ನು ಕುರಿತು ಮೈಸೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿಎನ್ ಭವಾನಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೀನು ಕೃಷಿಗೆ ಪೂರ್ವ ಸಿದ್ಧತೆ ಮತ್ತು ವೈಜ್ಞಾನಿಕ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಗುಂಡಾಲ್ ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಟಿಎಲ್ ನಂದೀಶ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳುಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ, ನಿರ್ಮಾಣ ನೆರವು ಆರ್ ಲೋಕೇಶ್ವರಿ, ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೇ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೇ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೇ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ ಅಲ್ಲೂ ಲಭ್ಯ.